ವಿದ್ಯಾಭ್ಯಾಸ ಎಂ ಎ ಆಗಿದೆ ಸರ್ ನಂದು. ನಾನು ಸಾಕಷ್ಟು ಕಡೆ ಅರೆಕಾಲಿಕ ನೌಕರನಾಗಿ ಕೆಲಸ ಮಾಡಿದೆ, ಆದರೂ ಎಲ್ಲೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ಲಿಲ್ಲ. ಈ ಕೃಷಿಗೆ ಹೆಚ್ಚಿನ ಒಲವು ಇದ್ದಿದ್ದರಿಂದ ನಾನು ಕೃಷಿ ಕಡೆಗೆ ಆಸಕ್ತಿ ತೋರಿಸಿದ್ದೆ ಸರ್. ಎಂ ಎ ವಿದ್ಯಾಭ್ಯಾಸ ಮಾಡಿ ಕೃಷಿ ಕಡೆಗೆ ಆಸಕ್ತಿಯಿಂದ ಬಂದಿ ಅಂತಂದ್ರೆ, ಸಾಕಷ್ಟು ಜನ ನಾವು ರೈತರು ಮಾತಾಡಿಸ್ಬೇಕಾದ್ರೆ ಹೇಳ್ತಾರೆ, ಏನು ಈ ಕೃಷಿ ಲಾಭದಾಯಕ ಅಲ್ಲ, ನಾವು ಬೆಳೆದಂತ ಬೆಳೆ ಸೂಕ್ತವಾದ ಬೆಲೆ ಸಿಗ್ತಾ ಇಲ್ಲ, ಇಳುವರಿ ಬರ್ತಾ ಇಲ್ಲ ಅಂತಾರೆ. ಅಂಥದ್ರಲ್ಲಿ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತ ಸರ್? ಈಗ ಲಾಭದಾಯಕ ನಾವು ತಂದ್ಕೋಬೇಕು ಹೆಂಗೆ ಅಂತಂತಂದ್ರೆ, ಯಾವ ರೂಪದಲ್ಲಿ ತಂದ್ಕೋಬೇಕು ಅಂತಂದ್ರೆ, ಬಹು ಬೆಳೆ ಪದ್ಧತಿಗೆ ಹೋದ್ರೆ ಅದರಲ್ಲಿ ಲಾಭದಾಯಕ ಅನ್ಸುತ್ತೆ. ಆಮೇಲೆ ಈಗ ನಂದು ತೋಟ ಇದೆ, ತೋಟದ ಸುತ್ತ ಅರಣ್ಯ ಕೃಷಿ ಮಾಡಿದ್ದೀನಿ. ಆಮೇಲೆ ತೆಂಗು ಇದೆ, ಹಲಸು, ಮಾವು, ನಿಂಬೆ, ಸಪೋಟ, ಆಮೇಲೆ ಕಾಳುಮೆಣಸು, ಹಲವಾರು ರೀತಿಯ ಹಣ್ಣಿನ ಗಿಡಗಳು. ಅದರ ಒಟ್ಟಿಗೆ ನಮಗೆ ಕಮರ್ಷಿಯಲ್ ಆಗಿ ಅಂತಂತಂದ್ರೆ ಅಡಿಕೆ ಮತ್ತೆ ತೆಂಗು ನಮಗೆ ಕಮರ್ಷಿಯಲ್ ಆಗುತ್ತೆ. ಅದರಲ್ಲಿ ಬರ್ತಕ್ಕಂಥ ಉಪ ಬೆಳೆಗಳು ಏನಿದಾವಲ್ಲ, ಅವೆಲ್ಲ ನಮಗೆ ಸಣ್ಣ ಪುಟ್ಟ ಆದಾಯ ತಂದುಕೊಡ್ತಕ್ಕಂಥ ಬೆಳೆಗಳೇ ಆಗೋದ್ರಿಂದ ಕೃಷಿ ಹೇಳಿದಷ್ಟು ಮಟ್ಟಿಗೆ ಲಾಭದಾಯಕ ಅಲ್ಲ ಅನ್ನೋರಿಗೆ ಇದೊಂದು ಉದಾಹರಣೆ. ಬಹು ಬೆಳೆ ಪದ್ಧತಿಗೆ ಅನುಸರಿಸೋದ್ರಿಂದ ಯಾವ್ಯಾವ್ದ್ರಿಂದ ಯಾವ್ಯಾವ ಮೂಲದಿಂದ ನಾವು ಆದಾಯನ ಪಡ್ಕೋಬಹುದು ಅನ್ನೋದು ಅವರು ಈ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ತನ್ನಷ್ಟಿಗೆ ತಾನೇ ಗೊತ್ತಾಗುತ್ತೆ. ಆಮೇಲೆ ಆಯ್ ನೀರು ಮಾಡೋದ್ ಬದಲಿ ತುಂತುರು ನೀರಾವರಿ ಡ್ರಿಪ್ ಸಿಸ್ಟಮ್ ಇದನ್ನೆಲ್ಲ ಮಾಡಿಕೊಂಡು ವೆಂಚುರಿ ಮುಖಾಂತರ ಫರ್ಟಿಗೇಷನ್ ಕೊಡೋದು, ಆದಷ್ಟು ಲೇಬರ್ ಕಾಸ್ಟ್ ಅನ್ನ ಮಿತಗೊಳಿಸಿ ಆಮೇಲೆ ಜೀರೋ ಕಲ್ಟಿವೇಶನ್ ಹೋಗಿ ಇಲ್ಲ ತಕ್ಕ ಮಟ್ಟಿಗೆ ಕಲ್ಟಿವೇಶನ್ ಅನ್ನ ಅನುಸರಿಸ್ಕೊಂಡು ಮಾಡಿದ್ರೆ ಲಾಭದಾಯಕ ಆಗುತ್ತೆ ಸರ್. ಅಂದ್ರೆ ನಮ್ಮ ರೈತರು ಏಕ ಬೆಳೆಗಳು ಬರೇ ಪೂರ್ತಿ ಟೊಮೆಟೊ ಹಾಕೋದು, ಪೂರ್ತಿ ಈರುಳ್ಳಿ ಹಾಕೋದು, ಈ ತರ ಬೆಳೆಗಳ ಅಳವಡಿಸ್ಕೊಳ್ಳೋ ಬದಲು ನೀವು ಹೇಳ್ದಂಗೆ ಎಲ್ಲ ಮಿಶ್ರ ಬೆಳೆಗಳು ಸಮಗ್ರ ಕೃಷಿ ಅಳವಡಿಸ್ಕೊಂಡಾಗ ಕೃಷಿ ಕೈ ಹಿಡಿತೀರ ರೈತನ ಅಂತೀರ? ಹೌದು ಸರ್, ಹೌದು ಸರ್. ಈಗ ತರಕಾರಿ ಮಾಡ್ತಕ್ಕಂಥ ರೈತರಿಗೆ ಹೇಳ್ತಿದ್ದೀನಿ, ನಾನು ಕೆಲವರು ನನ್ನ ಜೊತೆ ಸಂಪರ್ಕದಲ್ಲಿ ಬರ್ತಾರೆ. ನಾನು ಯಾಕೆಂತಂದ್ರೆ ಕೆಲವು ಕಡೆ ಸಂಪನ್ಮೂಲ ವ್ಯಕ್ತಿಯಾಗಿನೂ ನಾನು ಹೋಗ್ತೀನಿ, ನಾನು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಅಲ್ಲಿ ನಾನು ಹೇಳೋದು ಇಷ್ಟೇನೆ. ನೀವು ತರಕಾರಿ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ, ಒಂದು ನಾಲ್ಕು ವೆರೈಟಿ ಕಾಲ್ ಎಕರೆಗೆ ಒಂದ್ ಎಕರೆ ಪೂರ್ತಿ ಟೊಮೆಟೊ ಹಾಕ್ತಾರೆ. ಟೊಮೆಟೊ ರೇಟ್ ಬಿದ್ದೋಯ್ತು ಅಂತ ಅಷ್ಟೇ ಅದನ್ನೆಲ್ಲ ಬೀದಿ ಚೆಲ್ತಾರೆ, ತಲೆ ಮೇಲೆ ಕೈ ಹೊತ್ಕೊಂಡು ಕೂರ್ತಾರೆ, ಲಾಸ್ ಆಯ್ತು ಅಂತ ಹೇಳ್ತಾರೆ, ಮತ್ತೆ ಟೊಮೆಟೊ ಹಾಕ್ತಾರೆ. ಇಲ್ಲಿ ನೂರಕ್ಕೊಬ್ಬ ರೈತ ಕ್ಲಿಕ್ ಆಗಿರ್ತಾರೆ ಟೊಮೆಟೊ ಬೆಳೆದ್ಬಿಟ್ಟು. ಆಮೇಲೆ ಬೇರೆ ಬೇರೆ ಬೆಳೆಗಳನ್ನ ಬೆಳೀಲಿ, ಅಲ್ಲಿ ಕಾಲ್ ಎಕರೆ ಎಲ್ಲ ವೆರೈಟಿ ತರಕಾರಿ, ನಾಲ್ಕು ವೆರೈಟಿ ತರಕಾರಿ ಮಾಡಿದ್ರೆ ಯಾವ್ದಾದ್ರು ಒಂದು ಎರಡು ವೆರೈಟಿ ನಮಗೆ ಕೈಗೆ ಒಳ್ಳೆ ಲಾಭದಾಯಕವಾಗಿ ಸಿಗುತ್ತೆ, ಇದರಲ್ಲೂ ಮ್ಯಾನೇಜ್ ಆಗುತ್ತೆ. ಆ ತರ ಒಂದು ಬಹು ಬೆಳೆ ಪದ್ಧತಿಯಲ್ಲಿ ತರಕಾರಿಯಲ್ಲಿ ಆಗಿರ್ಬೋದು, ಆರ್ಟಿಕಲ್ಚರ್ ಇದು ವ್ಯವಸ್ಥೆಯಲ್ಲಿ ಆಗಿರ್ಬೋದು, ಬಹು ಬೆಳೆ ಪದ್ಧತಿಯನ್ನು ಅನುಸರಿಸಿದ್ರೆ ತುಂಬಾ ಅನುಕೂಲ. ಈಗ ಕೆಲವರು ರೈತರು ಭತ್ತವನ್ನ ಬೆಳೀತಾರೆ, ಈಗ ನಾವು ಔಷಧಿ ಗೊಬ್ಬರಗಳನ್ನ ಯಥೇಚ್ಛವಾಗಿ ನಾವು ಬಳಸೋದ್ರಿಂದ ಅವಾಗ ನಮ್ಮ ಖರ್ಚು ಜಾಸ್ತಿ ಆಗುತ್ತೆ. ಈಗ ಚೆಲ್ಲು ಭತ್ತ ಬಂದಿದೆ, ಕೂರಿಗೆ ಭತ್ತ ಬಂದಿದೆ, ಅವಾಗ ಏನಾಗುತ್ತೆ ಅಂತಂತಂದ್ರೆ ಅಲ್ಲಿ ಸಾಧ್ಯವಾದಷ್ಟು ಲೇಬರ್ ಕಾಸ್ಟ್ ಅನ್ನ ಕಡಿಮೆ ಮಾಡಬಹುದು, ಕಲ್ಟಿವೇಷನ್ ಖರ್ಚುಗಳು ಕಡಿಮೆ ಆಗುತ್ತೆ, ಅವಾಗ ನಮಗೆ ಉಳಿತಾಯ ಆಗುತ್ತೆ. ಜೀವಾಮೃತ ಆ ಥರ ಎಲ್ಲ ಮಾಡಿಕೊಂಡು ಆರ್ಗ್ಯಾನಿಕ್ ಇದರಲ್ಲಿ ಬೆಳೀತಾ ಹೋದ್ರೆ ಖರ್ಚು ಕಡಿಮೆ ಆಗುತ್ತೆ, ಆದಾಯನೂ ಹೆಚ್ಚಾಗುತ್ತೆ. ನಿಮ್ಮ ಜಮೀನು ಎಷ್ಟೆಕರೆ ಇದೆ, ಏನೇನು ಬೆಳೆಗಳು ಬೆಳೀತಾ ಇದ್ರ? ಸರ್, ನಂದು ಜಮೀನು 6 ಎಕರೆ 15 ಗುಂಟೆ ಬರುತ್ತೆ ಸರ್. 6 ಎಕರೆ 15 ಗುಂಟೆಯಲ್ಲಿ ನಾನು ಅರಣ್ಯ ಕೃಷಿ ಮಾಡಿದ್ದೀನಿ, ಮತ್ತೆ ತೆಂಗು, ಅಡಿಕೆ, ಬಾಳೆ, ಮಾವು, ಸಪೋಟ, ಹಲಸು, ನಿಂಬೆ, ಆಲ್ ಸ್ಪೈಸಿ, ಕಾಳುಮೆಣಸು, ಕಪ್ಪು ಅರಿಶಿಣ, ಅರಿಶಿಣ, ಶುಂಠಿ, ಈ ತರ ಬಹು ಬೆಳೆ. ಸುಮಾರು ನನ್ನ ತೋಟದಲ್ಲಿ ಒಂದು 35-40 ವೆರೈಟಿ ಕ್ರಾಪ್ಸ್ ಇದಾವೆ ಸರ್. ಲಕ್ಷ್ಮಣ್ ಫಲ ಇದೆ, ಆಮೇಲೆ ಒಂದಿಷ್ಟು ರಾಮ್ ಫಲನೂ ಇದೆ. ಈ ತರ ಒಂದು ಹಣ್ಣಿನ ಗಿಡಗಳನ್ನು ಹಾಕಿ, ಈಗ ಯಾಕೆ ಕೆಲವೊಂದು ಹಣ್ಣಿನ ಗಿಡಗಳನ್ನ ತೋಟದೊಳಗಡೆ ಹಾಕ್ಬೇಕು ಅಂತಂತಂದ್ರೆ, ಈಗ ನಮ್ಮ ಅಡಕೆಗೆ ಅಳಿಲ್ ಕಾಟ ಆಗ್ಲಿ, ಇಲಿ ಕಾಟ ಆಗ್ಲಿ, ತೆಂಗಿಗೆ ಅಳಿಲ್ ಕಾಟ ಆಗ್ಲಿ, ಇಲಿ ಕಾಟ ಆಗ್ಲಿ ಉಂಟಾಗುತ್ತೆ. ಅದಕ್ಕೋಸ್ಕರ ಕೆಲವೊಂದು ಹಣ್ಣಿನ ಗಿಡಗಳನ್ನ ಹಾಕಿದ್ರೆ ಸಫಿಶಿಯಂಟ್ ಆಗಿ ಆಹಾರ ಸಿಕ್ತು ಅಂತಂತಂದ್ರೆ ನಮ್ಮ ಮುಖ್ಯ ಬೆಳೆಗೆ ಯಾವುದೇ ರೀತಿಯಾದ ತೊಂದರೆಯನ್ನು ಕೊಡಲ್ಲ. ಆ ಉದ್ದೇಶನೂ ಹೌದು. ಆಮೇಲೆ ನಮ್ಮ ತೋಟದಲ್ಲಿ ಬೆಳೆದಿರ್ತಕ್ಕಂತ ಹಣ್ಣನ್ನ ನಾವು ತಿನ್ನೋದಕ್ಕೂ ಕೊಂಡುಕೊಂಡು ನಾವು ಹಣ್ಣನ್ನ ತಿನ್ನೋದಕ್ಕೂ ಭಾರಿ ವ್ಯತ್ಯಾಸ ಇರುತ್ತೆ. ಆತ್ಮತೃಪ್ತಿ ಇರುತ್ತೆ ಇದರಲ್ಲಿ, ನಾನ್ ಬೆಳೆದಿದ್ದು ಅನ್ನೋ ಒಂದು ಆತ್ಮತೃಪ್ತಿ ಇರುತ್ತೆ. ನಮ್ಮ ಸ್ನೇಹಿತರಿಗೆ ಆಗ್ಲಿ, ಯಾರ ಸಂಬಂಧಿಕರಿಗೆ ಆಗ್ಲಿ ಕೊಟ್ರೆ ಅವರು ಖುಷಿ ಪಡ್ತಾರೆ, ನಮ್ಮ ಅಣ್ಣನ ತೋಟದಲ್ಲೋ ತಮ್ಮನ ತೋಟದಲ್ಲೋ ಅಂದ್ಕೊಂಡು ಸ್ನೇಹಿತರ ತೋಟದಲ್ಲಿ ಅಂತ ಹೇಳಿ ಆ ಒಂದು ಖುಷಿ ಬದುಕನ್ನ ಸೃಷ್ಟಿ ಮಾಡ್ಕೊಳೋದು ನಮ್ ಕೈಯಲ್ಲಿದೆ ಅಂತ ಹೇಳ್ಬೋದು. ಈಗ ಆರೂವರೆ ಎಕರೆಯಲ್ಲಿ ಇಷ್ಟೊಂದೆಲ್ಲ ತರದ ಬೆಳೆಗಳು ಬೆಳೀತಾ ಇದ್ರೆ ಅಲ್ಲ, ಅಲ್ಲೇ ಬೆಳೆ ಫಸಲು ಬರ್ತಾ ಇದೆ, ಚೆನ್ನಾಗಿ ಇಳುವರಿ ಬಂದು ಲಾಭ ತಂದು ಕೊಡ್ತಾ ಇದೆಯಾ ಸರ್? ಈಗ ಸುಮಾರು ಬೆಳೆಗಳು ಲಾಭ ತಂದು ಕೊಟ್ಟಿದ್ದಾವೆ, ಇನ್ನು ಕೆಲವೊಂದು ಹಣ್ಣಿನ ಗಿಡಗಳು ಅವೆಲ್ಲ ಗ್ರೋತ್ ಸ್ಟೇಜ್ ಅಲ್ಲಿ ಇದಾವೆ. ಹಂಗೆ ಒನ್ ಬೈ ಒನ್, ಯಾಕೆಂತಂದ್ರೆ ನಾನು ಯಾವ್ಯಾವ ಕಡೆ ಹೋಗ್ತೀನೋ, ನಾನು ಸುಮಾರು ಒಂದು 350 ಫಾರ್ಮರ್ಸ್ ಫೀಲ್ಡ್ ವಿಸಿಟ್ ಮಾಡಿದೀನಿ ನಮ್ಮ ಕರ್ನಾಟಕ, ಕೇರಳ, ಮಹಾರಾಷ್ಟ್ರ. ಕೃಷಿ ಸಂಶೋಧನಾ ತೋಟಗಾರಿಕಾ ಸಂಶೋಧನಾ ಕೇಂದ್ರಗಳಿಗೂ ನಾನು ಭೇಟಿ ಕೊಟ್ಟಿದ್ದೀನಿ. ಅಲ್ಲೆಲ್ಲ ಹೋಗಿ ನೋಡಿದಾಗ ಯಾವ್ದು ಅಪರೂಪವಾಗಿರುತ್ತೆ ಅಂತ ಪ್ಲಾಂಟ್ಸ್ ಅನ್ನ ತಗೊಂಡ್ಬಂದು ಹಾಕಿ ನಾವು ಬೆಳೆಯಕ್ಕೆ ಪ್ರಯತ್ನ ಪಡೋಣ ಅನ್ನೋ ಒಂದು ಉದ್ದೇಶದಿಂದ ನಾನು ಮಾಡ್ತಾ ಇದ್ದೀನಿ ಸರ್. ಸಾಕಷ್ಟು ಬಂದಿದ್ದಾವೆ, ಈಗ ಆಲ್ರೆಡಿ ಕ್ರಾಪ್ ಸ್ಟಾರ್ಟ್ ಆಗಿದೆ, ಇನ್ನು ಗ್ರೋತ್ ಸ್ಟೇಜ್ ಅಲ್ಲಿ ಇರತಕ್ಕಂತ ಹೂ ಇದಾವೆ, ಬರ್ತವೆ. ಸಾಕಷ್ಟು ಜನ ರೈತರು ನೋಡ್ತೀವಿ, ನಾವು ರಾಸಾಯನಿಕ ಗೊಬ್ಬರ ಕೊಟ್ರೆ, ರಾಸಾಯನಿಕ ಕ್ರಿಮಿನಾಶಕಗಳನ್ನು ಸಿಂಪಡಣೆ ಮಾಡಿದ್ರೆ ನಾವು ಹೆಚ್ಚು ಇಳುವರಿ ತಾಣಲಿಕ್ಕೆ ಸಾಧ್ಯ ಅನ್ನೋಂತ ರೈತರು ಹೆಚ್ಚಿದ್ದಾರೆ. ಅಂತದ್ರಲ್ಲಿ ನಾವು ಈ ಸಾವಯವ ಕೃಷಿ ಅಳವಡಿಸಿಕೊಂಡಿದ್ದೀವಿ ಅಂತಂದ್ರೆ, ಯಾಕೆ ಈ ಸಾವಯವ ಕೃಷಿ ಅಳವಡಿಸಬೇಕಂತ ಆಸಕ್ತಿ ಬಂತು? ಸರ್, ಈಗ ಸಾವಯವ ಕೃಷಿಯನ್ನ ನಾವು ಯಾಕೆ ಅಳವಡಿಸ್ಕೋಬೇಕು ಅಂತಂತಂದ್ರೆ, ರೈತರಲ್ಲಿ ನಾನು ಹೇಳೋದು ಇಷ್ಟೇನೆ ಸರ್, ನಮ್ಮ ಭೂಮಿಯಲ್ಲಿ ಇರತಕ್ಕಂಥ ಕಾರ್ಬನ್ ರಿಚ್ ಮಾಡೋದೇ ಆಗಿರಲಿ, ಅಥವಾ ನಮ್ಮ ಭೂಮಿಯ ಒಂದು ಅಲ್ಲಿ ಸಾಕಷ್ಟು ಸೂಕ್ಷ್ಮಾಣುಗಳು ವೃದ್ಧಿ ಆಗ್ತವೆ ಜೀವಾಮೃತ ಬಳಸೋದ್ರಿಂದ, ಆರ್ಗ್ಯಾನಿಕ್ ಮ್ಯಾನ್ಯೂರ್ನ ಬಳಸೋದ್ರಿಂದ ಭೂಮಿ ಉತ್ಕೃಷ್ಟತೆ ಆಗುತ್ತೆ. ಅದೇ ನಾನು ಸರ್ಕಾರಿ ಗೊಬ್ಬರವನ್ನು ನಾನು ಬಳಸ್ತಾ ಹೋದ್ರೆ ಪ್ರತಿ ವರ್ಷ ಪ್ರತಿ ತಿಂಗಳೂ ನಾನು ಕೊಡ್ತಾನೆ ಹೋಗ್ಬೇಕು. ಬೈ ಚಾನ್ಸ್ ನಾನು ಕೊಡಲಿಲ್ಲ ಅಂತಂದ್ರೆ ಇಳುವರಿ ಕುಂಠಿತ ಆಗುತ್ತೆ. ಬಟ್ ಇದರಲ್ಲಿ ಆ ರೀತಿ ಆಗಲ್ವೇ, ಇಳುವರಿ ಕುಂಠಿತ ಆಗಲ್ಲ. ನನ್ನ ಬೆಸ್ಟ್ ಉದಾಹರಣೆ ಅಂತಂತಂದ್ರೆ ಡಯಾಲಿಸಿಸ್ ಮಾಡಿಸ್ತಕ್ಕಂಥ ಪೇಷಂಟ್, ಡಯಾಲಿಸಿಸ್ ಮಾಡಿಸಿದ್ರೆ ಮಾತ್ರ ಬದುಕ್ತಾನೆ, ಇಲ್ಲ ಅಂತಂತಂದ್ರೆ ಸತ್ತೇ ಹೋಗ್ತಾನೆ. ಅದೇ ರೀತಿನೇ ಭೂಮಿನೂ ಸಹ ಅಂತಂತ ಹೇಳಿ ನನ್ನ ನಂಬಿಕೆ ಸರ್. ಅದಕ್ಕೋಸ್ಕರನೇ ಈ ಜನರಿಗೆಲ್ಲ ನನ್ನ ಸ್ನೇಹಿತರು, ನನ್ನ ರೈತ ಬಂಧುವರಿಗೆ ನಾನು ಹೇಳೋದು ಇಷ್ಟೇ, ಪ್ರತಿಯೊಬ್ಬರು ಸಾವಯವ ಕೃಷಿಗೆ ಹೋಗ್ರಿ, ಸಾವಯವ ಕೃಷಿ ಬಗ್ಗೆ ಒಂದು ಚಿಂತನೆ ಮಾಡ್ರಿ. ಅವಾಗ ನಮ್ಮ ದೇಶಕ್ಕೆ, ನಮ್ಮ ಗ್ರಾಮಕ್ಕೆ, ನಮ್ಮ ತೋಟಕ್ಕೆ, ನಮ್ಮ ಮುಂದಿನ ಒಂದು ಪೀಳಿಗೆಗೆ ನಾವು ಇವತ್ತಿನ ಮೂಮೆಂಟ್ ಅಲ್ಲಿ ಆಸ್ತಿ ಅಂತೂ ಕೊಡ್ಲಕ್ಕಾಗಲ್ಲ, ಅಟ್ಲೀಸ್ಟ್ ಆರೋಗ್ಯವಾಗಿರ್ತಕ್ಕಂತ ಭೂಮಿನಾದ್ರೂ ಮಗನಿಗೆ ಮಗಳಿಗೆ ಬಿಟ್ಟು ಹೋಗ್ಬೋದಲ್ಲ ಅನ್ನೋ ಒಂದು ಆಸಕ್ತಿ. ಅದರಿಂದ ಸಾವಯವ ಕೃಷಿಗೆ ಒತ್ತು ಕೊಡ್ರಿ ಅಂತ ಹೇಳಿ ಹೇಳಿಕ್ ಇಷ್ಟಪಡ್ತೀನಿ. ಈಗ ರೈತರಿಗೂ ಸಾವಯವ ಕೃಷಿಗೆ ಬರ್ಬೇಕಂತ ಆಸಕ್ತಿ ಇದೆ ಸರ್. ಆದ್ರೆ ನಾವು ಈ ಸಾವಯವ ಕೃಷಿಗೆ ಬಂದಾಗ ನಾವು ನಿರೀಕ್ಷೆ ಮಾಡಿದಷ್ಟು ಇಳುವರಿ ಬರಲ್ಲ ಅನ್ನೋ ಒಂದು ಗೊಂದಲದಲ್ಲಿದ್ದಾರೆ ರೈತರು, ಅವ್ರಿಗೆ ಏನ್ ಹೇಳ್ತೀರ ಸರ್? ಈಗ ನಿಮ್ಮಲ್ಲಿ ಒಂದು 10 ಎಕರೆ ಇದೆ ಅಂತ ಇಟ್ಕೊಳ್ಳೋಣ, ಆ 10 ಎಕರೆನು ಸಾವಯವ ಕೃಷಿಗೆ ಒಳಪಡಿಸ್ಬೇಡಿ, ಹಂತವಾಗಿ ಬಳಸ್ತಾ ಹೋಗ್ರಿ. ಮೊದಲು 1 ಎಕರೆ ಮಾಡ್ರಿ, ನಂತರ 2 ಎಕರೆ ಮಾಡ್ರಿ. ನಿಮಗೆ ಆ ಒಂದು ಸಾವಯವ ಕೃಷಿಗೂ ಮತ್ತು ಈ ರಾಸಾಯನಿಕ ಪದಾರ್ಥಗಳನ್ನ ಬಳಸಿರ್ತಕ್ಕಂಥ ಕೃಷಿ ಪದ್ಧತಿಗೂ ವ್ಯತ್ಯಾಸ ಗೊತ್ತಾಗುತ್ತೆ. ಯಾವುದರಲ್ಲಿ ಇಳುವರಿ ಚೆನ್ನಾಗಿ ಬರುತ್ತೆ, ಆಮೇಲೆ ಕ್ವಾಂಟಿಟಿ ಆಗಲಿ ಕ್ವಾಲಿಟಿ ಆಗಲಿ, ಆಮೇಲೆ ಅದರ ತಡೆದಿಟ್ಕೊಂಡಿರ್ತಕ್ಕಂಥ ಒಂದು ಗುಣ ಆಗಲಿ, ಎಲ್ಲದಕ್ಕೂ ಒಂದು ಒಂದು ರೆಸಿಸ್ಟೆನ್ಸ್ ಪವರ್ ಆಗಿರಲಿ ಇರುತ್ತೆ. ಅದು ಎಲ್ಲದೂ ನಿಮ್ಮ ಅವಲೋಕನದಲ್ಲೇ ಬಂದೋಗ್ಬಿಡುತ್ತೆ. ಅವಾಗ ಅಂತಂತವಾಗಿ ನೀವು ಸಾವಯವ ಕೃಷಿಗೆ ಬರ್ರಿ ಅಂತ ಹೇಳಿಕ್ ಇಷ್ಟಪಡ್ತೀನಿ ಸರ್. ಒಟ್ಟಾರೆಯಾಗಿ ಸಾವಯವ ಕೃಷಿ, ಈ ಕೃಷಿ ಬದುಕು, ತೋಟಗಾರಿಕೆ ಬೆಳೆಗಳೆಲ್ಲ ನಿಮ್ಮ ಕೈ ಹಿಡಿದಿದ್ದಾವೆ ಅಂತೀರಾ? ಹೌದು ಸರ್, ನನಗೆ ಇದ್ರ ಮೇಲೆ ನನಗೆ ಭಾರಿ ಆತ್ಮಗೌರವ, ಆತ್ಮತೃಪ್ತಿ ಇದೆ. ಈ ನನ್ನಲ್ಲೂ ಸಹ ನನ್ನ ಒಂದು ಇಂಟೆನ್ಷನ್ ಸರ್, ಎಚ್ಎಫ್ಎಸ್ನ ಪುಕ್ಸೆಟೆ ಕೊಡ್ತೀನಿ ಅಂದ್ರೆ ತಗೊಳಲ್ಲ ನಾನು. ಯಾಕೆಂತಂದ್ರೆ ನಾನು ಒಂದ್ ಗೀರ್ ಹಸು ಇದೆ, ಒಂದ್ ಸಾಯಿವಾಲ್ ಇದೆ. ನನ್ನ ಬದುಕೇ ಸಾವಯವ ಕೃಷಿಗೆ ಮುಡುಪಾಗಿಡ್ಬೇಕು ಅನ್ನೋ ಒಂದು ಆಸೆ. ಆಮೇಲೆ ನನ್ನಲ್ಲಿರ್ತಕ್ಕಂಥ, ನನ್ನ ಸುತ್ತಮುತ್ತ ಇರತಕ್ಕಂಥ ರೈತರು, ಆಮೇಲೆ ನನ್ನ ಆತ್ಮೀಯವಾಗಿರ್ತಕ್ಕಂಥ ಸ್ನೇಹಿತರ ಜೊತೆ ಒಡನಾಟ, ಸಾಕಷ್ಟು ನನ್ನ ಒಡನಾಟದಲ್ಲಿ ಇದ್ದೀನಿ. ಅಂಥವ್ರಿಗೆಲ್ಲ ನಾನು ಹೇಳೋದು ಇಷ್ಟೇ, ಸಾವಯವ ಕೃಷಿ ಮಾಡಿ, ಒಂದು ಹಸು ಕಟ್ಕೊಂಡ್ರೆ 25 ಎಕರೆ ಮೇಂಟೈನ್ ಮಾಡಬಹುದು ಅಂತ ಹೇಳಿ. ಯಾವುದೇ ಒಂದು, ಈಗ ನಾವು ಹಸುನೇ ಆಗಿರ್ಬೋದು, ಒಂದು ನಾವು ಸಾಕಿರ್ತಕ್ಕಂಥ ಪ್ರಾಣಿ ಯಾವುದನ್ನೇ ಆಗಿರ್ಬೋದು, ಅದನ್ನು ನಾವು ಎಲ್ಲೋ ತಗೊಂಡೋಗಿ ಬಿಸಾಕ್ತೀವಿ, ಆ ಥರ ಮಾಡಬೇಡಿ. ಅದನ್ನು ನಮ್ಮ ಜಮೀನಲ್ಲಿ ಕೂಡ್ರಿ, ಅದನ್ನು ಕೂತಾಕ್ರಿ. ಅವಾಗ ಏನಾಗುತ್ತೆ ಅಂತಂತಂದ್ರೆ ನಮ್ಮ ಭೂಮಿಯಲ್ಲಿ ಸಾಕಷ್ಟು ಸೂಕ್ಷ್ಮ ಜೀವಾಣುಗಳು ವೃದ್ಧಿ ಆಗ್ತವೆ. ಈಗ ನಾವು ಅದನ್ನ ಸಂಸ್ಕರಣ ಮಾಡ್ತಕ್ಕಂಥದ್ದು ಒಂದು ಆತ್ಮ ಗೌರವ ಆಗಲಿ, ನಮ್ಮ ಒಂದು ಆತ್ಮವಿಶ್ವಾಸ ಒಂದು ವೃದ್ಧಿ ಆಗುತ್ತೆ. ಅದರಿಂದ ನಮಗೆ ಒಂದು ಉತ್ತೇಜನ, ನಾನು ಅದಕ್ಕೊಂದು ಮುಕ್ತಿ ಕೊಟ್ಟೆ ಅನ್ನೋದೊಂದು. ಯಾಕೆಂದ್ರೆ ಅದು ನಮಗೋಸ್ಕರನೇ ಸಾಕಷ್ಟು ಸೌಕಂಡಿರುತ್ತೆ, ನಮಗೆ ಸಾಕಷ್ಟು ಇನ್ಪುಟ್ಸ್ಗಳನ್ನ ಕೊಟ್ಟಿರುತ್ತೆ. ಅದಕ್ಕೆ ನಮ್ಮ ಅದರ ಋಣನಾದ್ರೂ ನಾವು ಆ ರೂಪದಲ್ಲಾದ್ರೂ ತೀರಿಸ್ಬೋದಲ್ಲ ಅನ್ನೋ ಒಂದು ನಂಬಿಕೆ ಸರ್. ಈ ಕೃಷಿ ಜೊತೆಗೆ ಅಡಿಕೆ ಸಂಸ್ಕರಣಾ ಘಟಕ ಮಾಡಿದೀವಿ ಅಂತಂದ್ರೆ ಅದನ್ನ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು? ಸರ್, ನನಗೆ ಯಾಕೆ ಅಂತಂತಂದ್ರೆ ಸುಮಾರು ಲೇಬರ್ ಸಮಸ್ಯೆ. ಈಗ ನನ್ನ ಸ್ನೇಹಿತರು, ನಾನೇ ಅಡಿಕೆ ಸಂಸ್ಕರಣೆ ಮಾಡ್ತಾ ಇದ್ದೆ, ನಾನು ಮೊದಲೇ ಬೇಯಿಸ್ತಿದ್ದೆ, ನಾನು ಲೇಬರ್ಸ್ ಇಂದ ಸುಲಿಸ್ಬಿಟ್ಟು ಬೇಯಿಸೋದು ಇದೆಲ್ಲ ಮಾಡ್ತಾ ಇದ್ದೆ. ಇನ್ ಟೈಮಿಗೆ ಲೇಬರ್ಸ್ ಬರ್ತಿರ್ಲಿಲ್ಲ, ಗೋಟಾಗಿ ಉದುರ್ತಾ ಇತ್ತು, ಆಮೇಲೆ ಸಾಕಷ್ಟು ಜನ ಅದನ್ನ ಆರಿಸ್ಕೊಂಡು ತಗೊಂಡೋಗೋರು, ಹಿಂಗೆಲ್ಲ ಆಗ್ತಾ ಇತ್ತು. ಅದಕ್ಕೋಸ್ಕರ ಇದಕ್ಕೆ ಏನಾದ್ರೂ ಒಂದು ಉತ್ತಮವಾದ ಒಂದು ಸಜೆಷನ್ ನಾವು ತಗೋಬೇಕಲ್ಲ ಅನ್ನೋ ಒಂದು ಇಂಟೆನ್ಷನ್ ನಿಂದ ಸಾಕಷ್ಟು ಕಡೆ ತಿರುಗಾಡದೆ ನೋಡಿದೆ ಎಲ್ಲಿ ಮಿಷಿನ್ ನನಗೆ ಉತ್ತಮವಾಗಿ ಸಿಗುತ್ತೆ ವಿಥೌಟ್ ಲಿಮಿಟೆಡ್ ಲೇಬರ್ಸ್ ನಿಂದ ಮಾಡ್ತಕ್ಕಂಥ ಕಾನ್ಸೆಪ್ಟ್ ಅಲ್ಲಿ ಒಂದು ಅಡಿಕೆ ಸಂಸ್ಕರಣಾ ಘಟಕ ಮಾಡಬೇಕು ಅಂತ ಹೇಳಿ ನಾನೊಂದು ಅಡಿಕೆ ಸಂಸ್ಕರಣಾ ಘಟಕನ ಮಾಡಿದ್ದೀನಿ ಸರ್. ಈಗ ಎರಡು ಸೀಸನ್ ಕ್ರಷಿಂಗ್ ಮಾಡಿದ್ದೀನಿ ಆ ಘಟಕದಲ್ಲಿ, ಈಗ ಮೂರನೇ ಸೀಸನ್ ಸ್ಟಾರ್ಟ್ ಆಗುತ್ತೆ. ಲಿಮಿಟೆಡ್ ಲೇಬರ್ಸ್ ಸರ್, ಅಲ್ಲಿ ಒಂದು ಕ್ರಷಿಂಗಿಗೆ ಬರ್ತಕ್ಕಂಥ ಲೋಡ್ ತಗೊಂಡು ಬಂದು ಟಿಪ್ಪರ್ ಎತ್ತಿದ್ರೆ ಸಾಕು, ಡಸ್ಟ್ ಕ್ಲೀನ್ ಆಗಿ ಕ್ರಷಿಂಗ್ ಆಗಿ ನೋಸ್ ಕ್ಲೀನಿಂಗ್ ಆಗಿ ಔಟ್ಪುಟ್ ಸಿಗುತ್ತೆ. ಲಿಮಿಟೆಡ್ ಲೇಬರ್ಸ್ ಇಂದ ಒಂದು 10 ಜನ ಲೇಬರ್ಸ್ ಇಟ್ಕೊಂಡು ಅದನ್ನು ಕ್ಲೀನ್ ಮಾಡಿ ಬೇಯಿಸಿ ಒಣಗಿಸ್ಬಿಟ್ರೆ ನಮ್ಗೆ ಅಲ್ಲಿ ಸೇವ್ ಆದಂಗೆ. ಇಲ್ಲಿ ಇನ್ನೊಂದು ಉಳಿತಾಯ ಏನಾಗುತ್ತೆ ಅಂತಂದ್ರೆ, ಒಂದು ಲೋಡ್ ಕ್ರಷಿಂಗ್ ಮಾಡ್ಲಿಕ್ಕೆ ನಮ್ದ್ರಲ್ಲಿ 1 ಗಂಟೆ ತಗೊಳುತ್ತೆ ಸರ್. ಅದೇ ಲೇಬರ್ಸ್ ಇಂದ ಆದ್ರೆ 2 ದಿನ ಬೇಕಾಗುತ್ತೆ. 2 ದಿನ ಅವ್ರಿಗೆ ಊಟ ತಿಂಡಿ ಎಲ್ಲದನ್ನು ಕೊಟ್ಕೊಂಡು ಮೋರ್ ದನ್ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ಅವಾಗ ಸಾಕಪ್ಪ ಈ ಅಡಿಕೆ ಸಾವಾಸನೆ ಬೇಡ ಅನ್ನೋವಷ್ಟು ಬೇಜಾರು ಸೀಸನ್ ಅಲ್ಲಿ ಆಗುತ್ತೆ. ನಮಗೆ ದುಡ್ಡು ಮಾರಿದಾಗ ಎಣಿಸ್ಬೇಕಾರೆ ಎಷ್ಟು ಖುಷಿ ಇರುತ್ತೋ, ಅದನ್ನ ಪ್ರೊಸೆಸಿಂಗ್ ಮಾಡ್ಬೇಕಾರೆ ಆ ಖುಷಿನೇ ಇರಲ್ಲ ಸರ್, ಅಷ್ಟು ಬೇಜಾರ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಒಂದು ಹೈಟೆಕ್ ಯೂನಿಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹೈಟೆಕ್ ಯೂನಿಟ್ ಮಾಡಿದ್ದು ಸರ್. ಅಂದ್ರೆ ಇಲ್ಲಿ ನಿಮ್ಮ ತಾಲೂಕು ಜಿಲ್ಲೆಯಲ್ಲೆಲ್ಲ ಸಾಕಷ್ಟು ರೈತರು ಅಡಿಕೆ ಬೆಳೆಯೋದ್ರಿಂದ ಇದು ಅವಶ್ಯಕತೆ ಇತ್ತು ಅನ್ಸುತ್ತೆ. ಹೌದು ಸರ್, ಇದು ಮಸ್ಟ್ ಆನ್ ಶುಡ್ ಸರ್, ಭಾರಿ ಎಸೆನ್ಸಿಯಲ್ ಇರತಕ್ಕಂತ ಯೂನಿಟ್ ಸರ್. ಇಲ್ಲಿ ನನಗೆ ಎಷ್ಟು ಜನ ಬರ್ತಾರೆ ಅಂತಂತಂದ್ರೆ, ಸುಮಾರು ಮಿಷಿನ್ಗಳೆಲ್ಲ ಆಗಿದ್ದಾವೆ ಇಲ್ಲಿ. ನಮ್ದ್ರಲ್ಲಿ ವೇಸ್ಟೇಜ್ ಕಡಿಮೆ, ವೇಸ್ಟೇಜ್ ಆಗಲ್ಲ, ಎಲ್ಲದೂ ಪಾರದರ್ಶಕವಾಗಿ ಕಣ್ಣಿ ಕಾಣುತ್ತೆ. ಆಮೇಲೆ ನಮಗೆ ಪ್ರತಿಯೊಂದನ್ನು ಒಂದು ಪುಡಿನೂ ಸಹ ಕೈಗೆ ಸಿಗುತ್ತೆ. ಹಂಗಾಗ್ಬಿಟ್ಟು ಸಾಕಷ್ಟು ಜನ ಬರ್ತಾರೆ ಸರ್, ಇಲ್ಲಿ ಶಿಕಾರಿಪುರದಿಂದನೆಲ್ಲ ಇಲ್ಲಿಗೆ ಬಂದು ಕ್ರಷಿಂಗ್ ಮಾಡಿಸ್ಕೊಂಡು ಹೋಗ್ತಾರೆ. ಮೊನ್ನೆ ಶಿಕಾರಿಪುರದ ಒಬ್ಬ ಪಾರ್ಟ್ ಇದೆಯ 1.5 ಲಕ್ಷ ರೂಪಾಯಿ ಕ್ರಷಿಂಗ್ ಚಾರ್ಜಸ್ಸೇ ಆಗಿದೆ ಸರ್, ಅಷ್ಟು ಜನ ಬರ್ತಾರೆ ಸರ್. ಸುಮಾರು ಒಂದು ಕ್ವಾಲಿಟಿ ಇದೆ, ಕ್ವಾಂಟಿಟಿನೂ ಚೆನ್ನಾಗಿ ಕೊಡ್ತೀವಿ, ಒಂದು ಎಲ್ಲದೂ ಅವ್ರ ಕಣ್ಮುಂದೆ ನೋಡ್ತಾರೆ, ನೋಡ್ಬಿಟ್ಟು ಸಾಕಷ್ಟು ಜನ ಬಂದು ಇಲ್ಲಿ ಕ್ರಷಿಂಗ್ ಮಾಡಿಸ್ಕೊಂಡು ಹೋಗ್ತಾರೆ. ಈ ಕ್ರಷಿಂಗ್ ಮಿಷಿನ್ ನಿಮ್ ತಾಲೂಕಲ್ಲಿ ನಿಮ್ದು ಒಬ್ಬರದನ ಇನ್ನು ಬೇರೆ ಬೇರೆ ರೈತರು ಮಾಡಿದಾರ? ಇದೆ ಸರ್, ಈಗ ಫಸ್ಟ್ ಈ ತರ ಯೂನಿಟ್ ಹಾಕಿದ್ದು ಈಗ 2ನೇ ವರ್ಷದ ಕೆಳಗಡೆ ನಾನೇ ಫಸ್ಟ್ ಆಗಿದ್ದು. ಆಮೇಲೆ ನಂತರ ಸಾಕಷ್ಟು ಜನ ರೈತರು ಈ ಸತಿ ಮಾಡಿದ್ದಾರೆ ಸರ್. ಹೋದ ವರ್ಷನೂ ಅಷ್ಟೇ ಕಷ್ಟನೇ ಇತ್ತು, ಈ ಸತಿ ಮಾತ್ರ ಒಂದು ಸುಮಾರು ಯೂನಿಟ್ಗಳಾಗಿದ್ದಾವೆ. ಆದ್ರೂ ಈಗ ಏನಾಗುತ್ತೆ ಅಂತಂದ್ರೆ, 1 ಎಕರೆ 2 ಎಕರೆ 4 ಎಕರೆ 5 ಎಕರೆ ಇದ್ದವರು ಮಾಡೋಕ್ಕಾಗಲ್ಲ, ಈ ತರ ಒಂದು ಯೂನಿಟ್ ಹಾಕಕ್ಕಾಗಲ್ಲ, ಅವರೆಲ್ಲ ಬಂದು ಇಲ್ಲೇ ಸುಲಿಸ್ಕೊಂಡು ಹೋಗ್ತಾರೆ. ಆಮೇಲೆ ಕೆಲವರು ಮಿಷಿನ್ ಹಾಕೊಂಡವರು ಸಹ ನಮ್ಮ ಹತ್ರಕ್ಕೆ ಬಂದಿದ್ದಾರೆ ಸರ್, ಅವ್ರ ಮಿಷಿನ್ಗೆ ಲೋಡ್ ಜಾಸ್ತಿ ಆಗಿ ಅವಾಗ ನಮ್ಮ ಹತ್ರಕ್ಕೆ ಬಂದು ಕ್ರಷಿಂಗ್ ಮಾಡಿಸ್ಕೊಂಡು ಹೋಗ್ತಾರೆ ಸರ್. ಈ ಕೇಣಿ ಮಾಡೋರೆಲ್ಲ ಇದಾರ, 50 ಎಕರೆ 100 ಎಕರೆ ಹಿಂಗೆಲ್ಲ ಮಾಡಿರ್ತಾರೆ, ಅವ್ರ ಮಿಷಿನ್ಗೂ ಲೋಡ್ ಆಗ್ಬಿಡುತ್ತೆ, ಜಾಸ್ತಿ ಆಗ್ಬಿಡುತ್ತೆ, ಅವಾಗ ನಮ್ಮ ಮಿಷಿನ್ಗೆ ಬಂದ್ಬಿಟ್ಟು ಕ್ರಷಿಂಗ್ ಮಾಡಿಸ್ಕೊಂಡು ತಗೊಂಡು ಹೋಗ್ತಾರೆ. ಈ ಕ್ರಷಿಂಗ್ ಮಿಷಿನ್ಗೆಲ್ಲ ಜಾಗ ಎಷ್ಟು ಬೇಕಾಗುತ್ತೆ, ಬಂಡವಾಳ ಎಷ್ಟು ಹಾಕಿದ್ರ? ಸರ್, ಈಗ ನಂದು ಟೋಟಲಿ ಒಂದು ಕ್ರಷಿಂಗ್ ಮಿಷಿನ್ನು ಗೋಡನ್ನು, ಯಾಕಂದ್ರೆ ಗೋಡನ್ನು ನನ್ನ ಅನುಕೂಲಕ್ಕೆ ತಕ್ಕ ಹಾಗೆ ನಾನು ಮಾಡ್ಕೊಂಡಿರೋದ್ರಿಂದ ಒಂದು 40-45 ಲಕ್ಷ ರೂಪಾಯಿ ಆಗಿದೆ ಸರ್, ಗೋಡನ್ನು ಮತ್ತೆ ಕ್ರಷಿಂಗ್ ಮಿಷಿನ್ನು ಎಲ್ಲ ಸೇರ್ಕೊಂಡು. ಫೀಲ್ಡು ಎಲ್ಲ ನನಗೆ ಸಾಕಷ್ಟು ಇಲ್ಲೇ ಜಮೀನು ಒಳಗಡೆನೆ ಮಾಡ್ಕೊಂಡಿರೋದ್ರಿಂದ 1.5 ಎಕರೆ ರೇಂಜಿಗೆ ನಾನು ಬಿಟ್ಕೊಂಡಿದ್ದೀನಿ ಸರ್. ಇಲ್ಲೇ ಮನೆ ಮತ್ತೆ ಎಲ್ಲ ಪ್ರತಿಯೊಂದು ವ್ಯವಸ್ಥೆನೂ ಇಲ್ಲೇ ಮಾಡ್ಕೊಂಡಿರೋದ್ರಿಂದ 1.5 ಎಕರೆ ಬಿಟ್ಕೊಂಡಿದ್ದೀನಿ. ಕೆಲವರು ಎಲ್ಲ ಸಿಂಪಲ್ ಆಗಿ ಮಾಡ್ಕೊಂತೀನಿ ಅನ್ನೋದಾದ್ರೂ 1-20 ಲಕ್ಷದ ಒಳಗಡೆ ಮಾಡ್ಕೋಬಹುದು. ಈ ತರ ಒಂದು ಕ್ರಷಿಂಗ್ ಮಿಷಿನ್ ಏನಾದ್ರು ತೋಟಗಾರಿಕೆ ಇಲಾಖೆಯಿಂದ ಏನಾದ್ರು ಸಹಾಯಧನ ಸಿಗುವ ಸಾಧ್ಯತೆ ಇದೆಯಾ? ಹೌದು ಸರ್, ಈಗ NHM ಸ್ಕೀಮ್ ಅಲ್ಲಿ ಆರ್ಟಿಕಲ್ಚರ್ ಇದರಲ್ಲಿ ಅಡಿಕೆ ಸಂಸ್ಕರಣಾ ಘಟಕ ಅಂತ ಹೇಳ್ಬಿಟ್ಟು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಿಗುತ್ತೆ ಸರ್. ಅದರಲ್ಲಿ 30 ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಇದು. ಜನರಲ್ ಗಾದ್ರೆ 10 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಾರೆ, SC/ST ಗಾದ್ರೆ 24 ಲಕ್ಷ ರೂಪಾಯಿ ಏನೋ ಸಬ್ಸಿಡಿ ಕ್ಲೈಮ್ ಆಗುತ್ತೆ ಸರ್, ಮಾಡ್ಕೋಬಹುದು ಸರ್. ನೀವು ಸಹಾಯಧನ ಪಡ್ಕೊಂಡಿದ್ದೀರಾ? ಪಡ್ಕೊಂಡಿದ್ದೀನಿ ಸರ್, ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಸಹಾಯಧನ ಪಡೆದಿದ್ದೀನಿ ನಾನು. ಈಗ ಬರೇ ನಿಮ್ ತೋಟದೊಂದು ಅಲ್ಲದಲ್ಲೇ ಸುತ್ತಮುತ್ತ ರೈತರು ಬಂದು ಇಲ್ಲಿ ಸಂಸ್ಕರಣೆ ಮಾಡಿಸ್ಕೊಂಡು ಹೋಗ್ತಾರ? ಹೌದು ಸರ್, ಸಾಕಷ್ಟು ಜನ ರೈತರು ಬರ್ತಾರೆ ಸರ್. ಇಲ್ಲಿ ಸೀಸನ್ ಅಲ್ಲಿ ಕಾಲಿಡಕ್ಕೂ ಜಾಗ ಇರಲ್ಲ, ಅಷ್ಟು ರಶ್ ಆಗಿರುತ್ತೆ ಸರ್. ಇಲ್ಲಿ ಈಗ ನಾವು ಬೊಬ್ಬೂರು ಹಿರಿಯೂರು ತಾಲೂಕು ಆ ಕಡೆ ಎಲ್ಲ ನೋಡಿದ್ರೆ ಹೆಚ್ಚು ಜನ ಕೈಯಿಂದಾನೆ ಸುಡಿಸ್ತಾರೆ. ಈ ಮಿಷಿನ್ ಅಲ್ಲಿ ಒಂದು ಸಂಸ್ಕರಣೆ ಮಾಡೋಕ್ಕೂ ಕೈಯಿಂದ ಸುಲಿಯೋದಕ್ಕೂ ಗುಣಮಟ್ಟದಲ್ಲಿ ಏನಾದ್ರು ವ್ಯತ್ಯಾಸ ಆಗುತ್ತಾ? ಸರ್, ಗುಣಮಟ್ಟದಲ್ಲಿ ಏನು ವ್ಯತ್ಯಾಸ ಆಗಲ್ಲ ಸರ್. ಈಗ ಮಿಷಿನ್ ಅಲ್ಲಿ ಸುಲಿಗೆ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಖರ್ಚಾಗುತ್ತೆ ಅನ್ನೋದು ಪ್ರತಿಯೊಬ್ಬರ ಮನಸ್ಸಲ್ಲಿ ಇರ್ತಕ್ಕಂಥದ್ದು. ಖರ್ಚಾಗಿದ್ದು ಪುಡಿನೂ ಸಹ ಸಿಪ್ಪೆಯಲ್ಲಿ ಹೋಗದಂಗೆ ಅದು ಸಪರೇಟ್ ಆಗಿ ನಮಗೆ ಸಿಗುತ್ತೆ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಕ್ರಷಿಂಗ್ ಚಾರ್ಜಸ್ ಉಳಿತಾಯ ಆಗುತ್ತೆ. ಅದೇ ಲೇಬರ್ಸ್ ಇಂದ ಮಾಡಿದಾಗ ಅವರು ಕತ್ತಿಯಿಂದ ಕೆತ್ತಿದ್ದು ಸಿಪ್ಪೆ ಒಳಗಡೆ ವೇಸ್ಟ್ ಆಗುತ್ತೆ, ಅದು ಜನರಿಗೆ ಕಣ್ಣಿ ಕಾಣಲ್ಲ ಸರ್. ಈ ಜನದ ಮನೋಭಾವನೆ ಏನಿದೆ ಅಂತಂದ್ರೆ ಸಿಪ್ಪೆಲ್ಲ ಹೋಗ್ಬಿಡುತ್ತೆ, ಪುಡಿ ಆಗುತ್ತೆ, ಕಚ್ಚಾಗುತ್ತೆ, ಅಡಿಕೆ ಔಟನ್ ಬರಲ್ಲ ಅಂತಂತ ಹೇಳಿ ನಾವೀಗ 2 ವರ್ಷದಿಂದ ಮಾಡ್ತಾ ಇದೀವಿ ಸರ್. ಈ ಭಾಗ ಸುತ್ತಮುತ್ತ ಇರ್ತಕ್ಕಂಥ ಪ್ರತಿಯೊಬ್ಬರು ಮಿಷಿನ್ ಸುಲಿಗೆನೆ ಸುಲಿಸ್ತಾ ಇದ್ದಾರೆ. ಈಗ ಬರ್ತಾ ಬರ್ತಾ ಅಡಿಕೆ ತೋಟಗಳು ಜಾಸ್ತಿ ಆಗ್ತಾ ಇದಾವೆ, ಮೇನಹ ಲೇಬರ್ಸ್ ಅಂತೂ ಜಾಸ್ತಿ ಆಗಲ್ಲ ಸರ್. ಯಾವ ಕಾರಣಕ್ಕೂ ಜಾಸ್ತಿ ಆಗಲ್ಲ. ಇರ್ತಕ್ಕಂಥ ಲೇಬರ್ಸ್ಗೆ ನಾವು ಕ್ಲೀನಿಂಗ್ ಮಾಡಕ್ಕೆ ಲೇಬರ್ಸ್ಗೆ ಹುಡುಕಾಡಕ್ಕೆ ಒದ್ದಾಡ್ತಾ ಇದೀವಿ. ಈ ನೆಕ್ಸ್ಟ್ ಬರ್ತಕ್ಕಂಥ ತೋಟಗಳೆಲ್ಲ ಬಂದ್ವು ಅಂತಂತಂದ್ರೆ ಇನ್ನೂ ಭಾರಿ ಕಷ್ಟ ಆಗ್ಬಿಡುತ್ತೆ. ಅವಾಗಂತೂ ಆಟೋಮೆಟಿಕಲಿ ಮೊದಲೇ ಭತ್ತ ಕೊಯ್ಯೋ ಮಿಷಿನ್ ಬಂದಾಗ ಇದೇ ರೀತಿನೇ ಅವಾಲ್ಗಳನ್ನ ಹೇಳ್ತಾ ಇದ್ರು, ಏ ಭತ್ತ ಹೋಗುತ್ತೆ ಹಂಗೆ ಹೆಂಗೆ ಅಂತಂದು. ಇವತ್ತು ಒಂದು ಮಳೆ ಇದ್ದನು ಸಹ ಮಿಷಿನ್ ಇಂದ ಭತ್ತ ಕೊಯ್ಸ್ತಾನೆ, ಲೇಬರ್ಸ್ ಇಂದ ಕೊಯ್ಸಲ್ಲ. ಅಂತ ಪರಿಸ್ಥಿತಿ ಇದಕ್ಕೆ ಬಂದೇ ಬರುತ್ತೆ ಸರ್ ಆ ತರ. ಈಗ ಮಿಷಿನ್ ಇಂದ ಸಂಸ್ಕರಣೆ ಮಾಡಿದಂತ ಅಡಿಕೆಗೆ ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ, ಕೈಯಿಂದ ಸುಲಿಸಿದಂತ ಅಡಿಕೆಗೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಅಂತಾರೆ, ಅದು ನೀವೇನಂತೀರಾ? ಏನಿಲ್ಲ ಸರ್, ಅದನ್ನೇ ಫಸ್ಟ್ ತಗೊಂಡೋಗ್ತಾರೆ. ಯಾಕೆ ಅಂತಂತಂದ್ರೆ ಸರ್, ಯಾವುದೇ ಅಡಿಕೆಯನ್ನಾಗ್ಲಿ ಇಡೀ ಅಡಿಕೆನ ಯಾರು ನುಂಗಲ್ಲ, ಅದನ್ನ ಪುಡಿ ಮಾಡೇ ಮತ್ತೆ ಉಪಯೋಗಿಸೋದು. ಕನ್ಸ್ಯೂಮ್ಗಾಗಿರ್ಬೋದು ಅಥವಾ ಪ್ಯಾಂಟಿಗೆ ಆಗಿರ್ಬೋದು ಇನ್ಯಾವುದಕ್ಕೆ ಆಗಿರ್ಬೋದು ಸರ್, ಅದೊಂದು ಪುಡಿ ಮಾಡಿ ತಾನೆ ಉಪಯೋಗಿಸೋದು. ಆತರ ಸುಮ್ಮನೆ ಈಗ ಖರೀದಾರರು ಹಬ್ಬಿಸಿರ್ತಕ್ಕಂತ ವದಂತಿಗಳು ಅನ್ನೋದು ಬಿಟ್ರೆ, ಈಗ ನಮ್ಮಲ್ಲಿ ನಾನು ಈಗ 2 ಸೀಸನ್ ಇಂದ ನಾನು ಅಡಿಕೆ ಮಿಷಿನ್ ಇಂದ ಸುಲಿಸಿದ ಅಡಿಕೆನೆ ನಾನು ಮಾರಾಟ ಮಾಡ್ತಾ ಇದ್ದೀನಿ. ಕೈಯಿಂದ ಸುಲಿಗೆ ಮಾಡಿದಂತ ಅಡಿಕೆಗೂ ಅದೇ ರೇಟ್ ಕೊಡ್ತಾರೆ, ನಮಗೂ ಅದೇ ರೇಟ್ ಕೊಡ್ತಾರೆ ಸರ್. ಇದರಲ್ಲಿ ವ್ಯತ್ಯಾಸ ಎಲ್ಲಿಂದ ಬರುತ್ತೆ? ಅದು ಸುಮ್ನೆ ತಪ್ಪು ಕಲ್ಪನೆ ಅಷ್ಟೇನೆ. ಈಗ ರೈತರು ನಿಮ್ಗೆ ಸಂಸ್ಕರಣೆ ಮಾಡಿಸ್ಕೊಂಡು ಹಾಕೊಂಬಂದ್ರೆ ಅವ್ರಿಗೆ ಯಾವ ರೀತಿ ಚಾರ್ಜ್ ಮಾಡ್ತೀರಾ? ಸರ್, ನಾವು ಎಲ್ಲ ಕಂಪ್ಲೀಟ್ ಕ್ಲೀನ್ ಆಗಿದ್ದನ್ನ 15 ಕೆಜಿ ಅಡಿಕೆಗೆ 120 ರೂಪಾಯಿ ತಗೊಳ್ತೀನಿ ಸರ್. ಅವ್ರು ಏನ್ ತಗೊಂಬಂದು ಇಲ್ಲಿ ಟ್ಯಾಕ್ಟರ್ ಇಂದ ತಗೊಂಬಂದು ಡಂಪ್ ಮಾಡೋದು ಅಷ್ಟೇನೆ ಅವ್ರದ್ದು ಕೆಲಸ. ಇನ್ನು ಬಾಕಿ ಕೆಲಸ ಎಲ್ಲ ಪ್ರೊಸೆಸಿಂಗ್ ಎಲ್ಲ ನಮ್ಮ ಲೇಬರ್ಸೇ ಇರ್ತಾರೆ. ನಮ್ಮ ಯೂನಿಟ್ ಒಳಗಡೆ ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿ ಕ್ಲೀನ್ ಆಗಿದ್ದನ್ನ 15 ಕೆಜಿಗೆ 120 ರೂಪಾಯಿ ತಗೊಳ್ತೀನಿ ಸರ್. ರೈತರಿಗೂ ಈ ತರ ಒಂದು ಮಿಷಿನ್ ಸಂಸ್ಕರಣೆ ಮಾಡೋದ್ರಿಂದ ಸಮಯದ ಉಳಿತಾಯ ಆಗುತ್ತೆ, ಕೂಲಿ ಕಾರ್ಮಿಕರ ಒಂದು ಟೆನ್ಷನ್ ಇರಲ್ಲ, ಬೇಗ ಕೆಲಸ ಆಗುತ್ತೆ ಅಂತ ಅನ್ಸುತ್ತೆ. ಹೌದು ಸರ್, ಈಗ ಸಾಕಷ್ಟು ಜನ ಲೇಬರ್ಸ್ ಇಂದ ಮಾಡ್ಬೇಕು ಅಂತಂದ್ರೆ 2 ದಿನಗಂಟ್ಲೆ ಕಾಯ್ಬೇಕು, ಅವರು ಊಟ ತಿಂಡಿ ಎಲ್ಲ ಪ್ರತಿಯೊಂದನ್ನು ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಅದೇ ಮಿಷಿನ್ ಇಂದ ಆದ್ರೆ 1 ದಿನದೊಳಗಡೆ ಕಂಪ್ಲೀಟ್ ಕ್ರಷಿಂಗ್ ಆಗಿ ತಿರುಗ ದಿನ ಅವನು ಬೇಯಿಸ್ಕೊಂಡು ಒಂದು 4 ದಿನ ಒಣಸ್ಕೊಂಡು ಚೀಲ ತುಂಬಿ ಒಳಗಡೆ ಇಟ್ಕೊಂಡ್ಬಿಡ್ಬೋದು. ಮಿಷಿನ್ ಹಾಕೋದ್ರಿಂದ ಅವರಿಗೆ ಟೈಮ್ ಸೇವ್ ಆಗುತ್ತೆ, ಲೇಬರ್ ಸೇವ್ ಆಗುತ್ತೆ, ಹಣದ್ದು ಉಳಿತಾಯನೂ ಆಗುತ್ತೆ, ಟೆನ್ಷನ್ ಕಡಿಮೆ. ವರ್ಷದಲ್ಲಿ ನಿಮಗೆ 8 ತಿಂಗಳು ಕೆಲಸ ಸಿಗುತ್ತೆ? ಸರ್, ವರ್ಷದಲ್ಲಿ 4-5 ತಿಂಗಳು ಕ್ರಷಿಂಗ್ ನಡೀತಾ ಇರುತ್ತೆ ಸರ್. ಮೊದಲನೇ ಕೊಯ್ಲು ಅವಾಗ ಸ್ವಲ್ಪ ಕಡಿಮೆ ಬರುತ್ತೆ, 2ನೇ ಕೊಯ್ಲು ಒಂದು ಸ್ವಲ್ಪ ತಕ್ಕಮಟ್ಟಿಗೆ ಜಾಸ್ತಿ ಆಗುತ್ತೆ, 3ನೇ ಕೊಯ್ಲಲ್ಲಿ ಹಗಲು ರಾತ್ರಿ ನಾವು ಕ್ರಷ್ ಮಾಡಿದ್ರು ಸಾಲದು ಅನ್ನೋ ವಸ್ತು ಬಿಜಿ ಆಗಿರ್ತೀವಿ. 4ನೇದು ಕೊಯ್ಲು ಬಂದಾಗ ಮತ್ತೆ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ ಸರ್. ಸಾಕಷ್ಟು ಜನ ರೈತರು ಬರ್ತಾರೆ ಅಂತಂದ್ರೆ ಅಂದ್ರೆ ಹಗಲು ರಾತ್ರಿ ಪೂರ್ತಿ ಕೆಲಸ ಮಾಡ್ತಾರೆ ಸೀಸನ್ ಅಲ್ಲಿ? ಹೌದು ಸರ್, ಹಗಲು ರಾತ್ರಿ ಪೂರ್ತಿ ಕೆಲಸ ಮಾಡ್ತೀವಿ. ಈಗ ನೀವು ಹಾಕಿರೋ ಬಂಡವಾಳ ನಿಮಗೆ ವಾಪಸ್ ಬಂದಿದ್ಯಾ ಅಲ್ಲೇ? ಸರ್, ಈಗ ಒಂದು 75% ಬಂದಿದೆ ಸರ್. 2 ಸೀಸನ್ ನೋಡಿದ್ದೀನಿ, 75% ಬಂದಿದೆ. ಇನ್ನೊಂದು 75% ಅಂತಂದ್ರೆ ಇನ್ನು ಅದಕ್ಕೆ ಲೈಫ್ ಇದೆ ನಮ್ಮ ಮಿಷಿನ್ಗೆ. ಯಾಕೆಂತಂದ್ರೆ ನಾವು ಎಷ್ಟರ ಮಟ್ಟಿಗೆ ನೋಡ್ಕೊಂತೀವೋ ಅದು ಅಷ್ಟು ಚೆನ್ನಾಗಿರುತ್ತೆ ಅಂತ. ಟೈಮ್ ಟು ಟೈಮ್ ಸರ್ವಿಸ್ ಆಗಿರ್ಬೋದು, ಆಮೇಲೆ ಆಯಿಲ್ ಸರ್ವಿಸ್ ಆಗಿರ್ಬೋದು, ಅದೆಲ್ಲ ಮಾಡ್ಕೊಂತ ಇದ್ರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ, ಆಮೇಲೆ ಚೆನ್ನಾಗಿ ಇರುತ್ತೆ ಸರ್. ಮಿಷಿನ್ ಚೆನ್ನಾಗಿರುತ್ತೆ. ಮಿಷಿನ್ ನಿರ್ವಹಣೆ ಮಾಡ್ಲಿಕ್ಕೂ ಏನಾದ್ರೂ ಖರ್ಚು ಬರುತ್ತೆ ವರ್ಷಕ್ಕಿಷ್ಟ ಅಂತ? ಸಣ್ಣ ಪುಟ್ಟ ಖರ್ಚು ಸರ್. ಸ್ಟಾರ್ಟಿಂಗ್ 1-2 ಇಯರ್ಸ್ ತನಕ ಏನಂತ ಏನ್ ಖರ್ಚು ಬರಲ್ಲ. 3ನೇ ವರ್ಷದಿಂದ ಸಣ್ಣ ಪುಟ್ಟ ನಟ್ಟು ಬೋಟು ಅದು ಏನಾದ್ರೂ ಸಣ್ಣ ಪುಟ್ಟ, ಆಮೇಲೆ 1 ಸೀಸನ್ ಅಲ್ಲಿ ಏನಿಲ್ಲ ಅಂತಂದ್ರು ಬ್ಲೇಡ್ ಅನ್ನ ಚೇಂಜ್ ಮಾಡ್ತಾ ಇರ್ತೀವಿ. 1 ಸೀಸನ್ಗೆ 2 ಸರಿ ನಾವು ಬ್ಲೇಡ್ ಚೇಂಜ್ ಮಾಡಿದ್ವಿ ಅಂತಂದ್ರೆ ಅಲ್ಲಿಗೆ ಒಂದು 65,000-70,000 ರೂಪಾಯಿ ಖರ್ಚು ಆಗುತ್ತೆ ಸರ್. ವರ್ಷದಲ್ಲಿ ಎಷ್ಟು ದುಡಿಮೆ ಆಗುತ್ತೆ ನಿಮಗೆ? ಸರ್, ನಾನು 1st ಸೀಸನ್ ಅಲ್ಲಿ 1.5 ಲಕ್ಷ ಆಗಿತ್ತು ಸರ್. ಈ ಮೊನ್ನೆ ಸೀಸನ್ ಅಲ್ಲಿ 8 ಲಕ್ಷ ರೂಪಾಯಿ ಆಯ್ತು ಸರ್. ಚೆನ್ನಾಗಿ ಆಯ್ತು ಸರ್, ಒಳ್ಳೆ ದುಡಿಮೆನೆ ಆಯ್ತು. ಹೀಗೆ ಪ್ರತಿಯೊಬ್ಬರನ್ನು ಮಾಡಿದರೆ ಒಂದು ಸ್ವಲ್ಪ ಎಂಪ್ಲಾಯ್ಮೆಂಟ್ ಕಡಿಮೆ ಮಾಡ್ಬೋದಲ್ಲ ಅಂತ. ಆದಾಯ ಚೆನ್ನಾಗಿದೆ ನಿಮಗೆ ಅಡಿಕೆ ಸಂಸ್ಕರಣಾ ಘಟಕದಿಂದ. ಇದರ ಜೊತೆಗೆ ಇನ್ನೊಂದು ಏನನ್ನ ಮಾಡ್ಬೇಕನ್ನೋ ಉದ್ದೇಶ ಏನಾದ್ರೂ ಇಟ್ಕೊಂಡಿದ್ದೀರಾ? ಹಾ ಸರ್, ನನ್ನ ಆಯಿಲ್ ಎಕ್ಸ್ಟ್ರಾಕ್ಟ್ ಯೂನಿಟ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡಿದ್ದೀನಿ ಸರ್. ಮೊನ್ನೆ ನಮ್ದು ಡಾಕ್ಯುಮೆಂಟ್ಸ್ ನೆಲ್ಲ ಡಿಸಿಸಿ ಬ್ಯಾಂಕಿಂಗ್ ನಂಗೆ ಕೊಟ್ಟಿದ್ದೀನಿ, ಲೋನು ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ODOP ಸ್ಕೀಮ್ ಅಲ್ಲಿ ನಾನು ಅದನ್ನ ಆಯಿಲ್ ಎಕ್ಸ್ಟ್ರಾಕ್ಟ್ ಯೂನಿಟ್ ನ ಮಾಡಬೇಕು ಅಂತ ಹೇಳಿ ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂತ ಯೂನಿಟ್ ಒರಿಜಿನ್ ಕೋಕೋನಟ್ ಆಯಿಲ್, ಹಸಿ ಕೊಬ್ಬರಿಯಿಂದ ಎಣ್ಣೆ ತೆಗೆಯತಕ್ಕಂಥದ್ದು. ಒಂದು ಉದ್ದೇಶ ಇಷ್ಟೇನೆ. ಇವತ್ತೊಂದು ಸಾಕಷ್ಟು ಜನ ಪ್ಯಾರಾಲಿಸಿಸ್ ಪೇಷಂಟ್ಸ್ಗಳು ಇರ್ತಾರೆ, ಜಾಯಿಂಟ್ ಪೈನ್ಸ್ ಇದೆ, ಆಮೇಲೆ ಐ ಎಫೆಕ್ಟ್ಸ್, ಸ್ಕಿನ್ ಡಿಸೀಸು, ಇದು ಎಲ್ಲ ಏರ್ ಫಾಲ್, ಈ ತರ ಪ್ರತಿಯೊಂದಕ್ಕೂ ಒಂದು ಔಷಧೀಯ ಗುಣಗಳು ಇರತಕ್ಕಂತ ಒರಿಜಿನ್ ಕೋಕೋನಟ್ ಆಯಿಲ್ ನ ನಾನು ಪ್ರೊಡಕ್ಷನ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡಿದ್ದೀನಿ ಸರ್. ಈ ಸರೌಂಡಿಂಗ್ ಏರಿಯಾದಲ್ಲಿ ಯಾರೂ ಮಾಡಿಲ್ಲ. ಇವನ್ನು ತಿಪ್ಟೂರಲ್ಲೂ ಸಹ ಮ್ಯಾನ್ಯುಯಲ್ ಅಲ್ಲಿ ಮಾಡ್ತಾ ಇದ್ದಾರೆ, ಒಂದು ಅವ್ರದೇ ಆಗಿರ್ತಕ್ಕಂತ ಒಂದು ಮೆಥಡ್ ಅಲ್ಲಿ ಮಾಡ್ತಾ ಇದ್ದಾರೆ. ನನ್ನ ಅನಿಸಿಕೆ ಅದರಲ್ಲಿ ಏನೇ ಇನ್ಗ್ರೀಡಿಯೆಂಟ್ಸ್ ಇರ್ತಕ್ಕಂತ ನ್ಯೂಟ್ರಿಷನ್ ವ್ಯಾಲ್ಯೂ ಲಾಸ್ ಆಗಬಾರ್ದು. ಆ ರೀತಿಯಾಗಿ ಒಂದು ಹೈಟೆಕ್ ಆಗಿ ಒಂದು ಸಣ್ಣದಾಗಿ ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ಯೂನಿಟ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡಿದ್ದೀನಿ ಸರ್. ಮಾಡ್ತೀನಿ ಸರ್, ಇನ್ನೊಂದು 3-4 ತಿಂಗಳ ಒಳಗಡೆ ಯೂನಿಟ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡಿದ್ದೀನಿ. ಅಂದ್ರೆ ಇಲ್ಲಿ ಅಡಿಕೆ ಬೆಳೆದಂಗೆ ತೆಂಗು ಬೆಳೆಯ ರೈತರು ಹೆಚ್ಚಿದಾರ ಅಂತೀರ? ಇದಾರೆ ಸರ್. ಈಗ ಬಾಡ, ಕಂದಗಲ್ಲು, ಮಳಲ್ಕೆರೆ, ಶಾಗ್ಲೆ ಈ ಭಾಗನ ಸೆಕೆಂಡ್ ತಿಪ್ಟೂರು ಅಂತ ಹೇಳಿ ಕರೀತಾರೆ ಸರ್. ಆಮೇಲೆ ನಮ್ಮಲ್ಲಿ ಸಾಕಷ್ಟು ಒಂದು ಅಡಿಕೆ ತೋಟಕ್ಕೆ ಹೋದ್ರೆ ಕನಿಷ್ಠ ಏನಿಲ್ಲ ಅಂತಂದ್ರೂ 1 ಎಕರೆ ಇದ್ರು 10 ತೆಂಗಿನ ಮರ ಅಂತೂ ಇದ್ದೇ ಇರುತ್ತೆ ಸರ್. 10 ಮರದ್ದು ಅವನೊಬ್ಬನೇ ಉಪಯೋಗಿಸ್ಕೊಳಕಂತೂ ಆಗಲ್ಲ ಆ ಫ್ಯಾಮಿಲಿ ಒಳಗಡೆ. ಹಂಗೆ 50 ಎಕರೆ 20 ಎಕರೆ ಇರ್ತಕ್ಕಂಥವ್ರು ಸುತ್ತಲೂ ತೆಂಗಂತೂ ನಮ್ಮಲ್ಲಿ ಕಂಪಲ್ಸರಿ ಹಾಕಿರ್ತಾರೆ. ಆತರ ಟೋಟಲ್ ಆಗಿ ತಗೊಂಡ್ರೆ ನಮಗೆ ರಾ ಮೆಟೀರಿಯಲ್ಸ್ ಗೆ ಏನು ಕೊರತೆ ಇಲ್ಲ ಸರ್, ಸಾಕಷ್ಟು ಸಿಗುತ್ತೆ. ನಿಮ್ಗೆ ಇಲ್ಲೆಲ್ಲ ಈ ಕೆಲಸ ಮಾಡ್ಲಿಕ್ಕೆ ಸಂಸ್ಕರಣಾ ಘಟಕಕ್ಕೆ ಎಲ್ಲ ಕೂಲರ್ ಬೇಕಂತಾರೆ, ಇಲ್ಲೆಲ್ಲ ಕೂಲರ್ ಸಿಗ್ತಾರ ನಿಮ್ಗೆ? ಸಿಗ್ತಾರೆ ಸರ್, ಕೂಲರ್ ಸಿಗ್ತಾರೆ. ಕೊನೆಗೆ ಕೂಲರ್ ಕೈ ಕೊಟ್ಟರು ಅಂತಂತಂದ್ರೆ ನಾವು ನಿಂತ್ಕಂತೀವಿ. ಏಕೆಂತಂದ್ರೆ ಫಸ್ಟ್ ಆಫ್ ಆಲ್ ನಾವು ಮಾಡ್ಲಿಲ್ಲ ಅಂತಂತಂದ್ರೆ ಎಲ್ಲದನ್ನು ಕೂಲರಿಂದಾನೆ ಡಿಪೆಂಡ್ ಆಗಿದ್ವಿ ಅಂತಂತಂದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ ಸರ್. ಯಾಕೆಂತಂದ್ರೆ ನನ್ನ ಮಗ 9th ಓದ್ತಿದ್ದಾನೆ, ನಾನು ನನ್ನ ಮಗ ಇಬ್ರು ಸೇರ್ಕೊಂಡು ಡೇ ಅಂಡ್ ನೈಟ್ 15 ದಿನ ಕ್ರಶ್ ಮಾಡಿದೀವಿ ಸರ್. ನಮಗೆ ಯಾವ್ದು ಆ ಒಂದು ಖುಷಿಯಲ್ಲಿ ನಮ್ಗೆ ಸುಸ್ತಾಯ್ತು, ಸಾಕಾಯ್ತು ಏನು ಅನಿಸ್ತಿರ್ಲಿಲ್ಲ. ಯಾಕೆಂತಂದ್ರೆ ಒಂದು ದುಡಿಮೆ ಇತ್ತು ಅಂತಂತಂದ್ರೆ ಅದು ಸ್ಟ್ರೆಸ್ ಅನ್ನೋದು ಕಣ್ಣಿಗೆ ಕಾಣಿಸಲ್ಲ ಸರ್. ಈಗ 6.5 ಎಕರೆ ಕೃಷಿ ಮಾಡ್ಕೊಂಡು ಇದಕ್ಕೂ ಸಮಯ ಕೊಟ್ಕೊಂಡು ಮಾಡ್ಲಿಕ್ಕೆಲ್ಲ ಮನೇಲಿ ಎಷ್ಟು ಜನ ಇದ್ರ ಎಲ್ಲ ಯಾವ ರೀತಿ ಸಹಕಾರ ಸಿಗ್ತಾ ಇದೆ ನಿಮ್ಗೆ? ಸರ್, ನಮ್ಮ ಮನೆಯಲ್ಲಿ ಇರೋರು 4 ಜನ, ನಾನು, ನನ್ನ ಮಗ, ನಮ್ಮ ಮಿಸ್ಸಸ್ಸು, ನಮ್ಮ ತಾಯಿಯವರು, 4 ಜನ ಸರ್. ನಂದು 6 ಎಕರೆ ಜಮೀನು, ಲಿಮಿಟೆಡ್ ಕಲ್ಟಿವೇಷನ್ ಸರ್. ಆಮೇಲೆ ನಾವು ಕಂಪ್ಲೀಟ್ ಆಗಿಲ್ಲ, ಆರ್ಗ್ಯಾನಿಕ್ ಅಲ್ಲಿ ಜೀವಾಮೃತ ಮತ್ತೆ ಪಂಚಗವ್ಯ ಅದ ತರ ಮಾಡಿ ನಾವು ಉಪಯೋಗಿಸೋದು. ಇಂದ ನನ್ಗೆ ಲೇಬರ್ದು ಸಮಸ್ಯೆ ಅಂತ ಏನು ಅನ್ಸೋದೇ ಇಲ್ಲ ಸರ್. ಯಾಕಂದ್ರೆ ಒಬ್ಬರ ಇಬ್ರು ಒಂದು 3-4 ಜನ ಹೆಣ್ಮಕ್ಳಾದ್ರೂ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೇನು ಲೇಬರ್ಸ್ ಏನು ತೊಂದರೆ ಅನ್ಸಲ್ಲ ಸರ್, ನಾವು ಬರ್ತಿದ್ದಾರೆ. ಇನ್ನು ಮಿಕ್ಕಿದ ಕೆಲಸ ಎಲ್ಲ ನಾವೇ ಮಾಡ್ಕೊಂತೀವಿ. ಇಷ್ಟೆಲ್ಲ ಮಾಡ್ಕೊಂಡು ಸಂಸ್ಕರಣೆ ಮಾಡೋದೆಲ್ಲ ಏನು ಕಷ್ಟ ಅನ್ಸೋದಲ್ವಾ? ಕಷ್ಟ ಅನ್ಸಲ್ಲ ಸರ್, ಅನ್ಸಲ್ಲ ಸರ್. ಯಾಕೆ ಅಂತಂತಂದ್ರೆ ಈಗ ಇದು ನಮ್ಮ ಡ್ಯೂಟಿ, ಚಾಚು ತಪ್ಪದಂಗೆ ಅದನ್ನ. ಈಗ ಶಾಲೆಗೆ ಹೋಗೋ ಮಕ್ಕಳು ಬೆಳಗ್ಗೆ ಎದ್ದ ತಕ್ಷಣನೇ ಸ್ನಾನ ಏನ ಮಾಡ್ಕೊಂಡು ಬುಕ್ಸ್ ಎಲ್ಲ ಜೋಡಿಸ್ಕೊಂಡು ಊಟ ಮಾಡ್ಕೊಂಡು ಶಾಲೆಗೆ ಹೋಗ್ತಾರೆ, ಮತ್ತೆ ಬರ್ತಾರೆ. ಆಮೇಲೆ ಈಗ ಒಬ್ಬ ಅಫಿಷಿಯಲ್ಸ್ ತನ್ನ ಪಾಲಿಗೆ ಅವ್ರವ್ರ ಕರ್ತವ್ಯಕ್ಕೆ ಅವರು, ಇದು ನಮ್ಮ ಕರ್ತವ್ಯ ಅದನ್ನ, ಇದು ಅಂತಾನ ನಮಗೆ ಡ್ಯೂಟಿ ಇದ್ದಂಗೆ ನಮ್ಮ ಡ್ಯೂಟಿ. ನಾಳೆ ಏನ್ ಮಾಡ್ಬೇಕು ಒಂದು ಸಾಯಂಕಾಲ ಪ್ರೀ ಪ್ಲಾನ್ ಅಲ್ಲಿ ಮಾಡ್ಕೊಂಡಿರ್ತೀವಿ, ಅದರಂತಾನೆ ವರ್ಕ್ ಮಾಡ್ತಾ ಬಂದಿದ್ವಿ. ಈ ಕಡೆ ಎಲ್ಲ ನಿಮ್ ಕಡೆ ಅಡಿಕೆ ಎಲ್ಲ ಸುಲಿಸಿ ಅವರೇ ಬೇಯಿಸಿ ಮಾರಾಟ ಮಾಡೋದ? ನಾವು ಸಾಕಷ್ಟು ಜನ ಬೇರೆ ರೈತರು ನೋಡ್ತೀವಿ, ತೋಟನ ಕೇಣಿ ಕೊಡ್ತೀವಪ್ಪ, ಕಾಂಟ್ರಾಕ್ಟ್ ಕೊಡ್ತೀವಿ, ನಮಗೆ ಲೇಬರ್ ಸಿಗೋದಿಲ್ಲ ಅನ್ನೋಂಥ ರೈತರು ಹೆಚ್ಚಿರ್ತಾರೆ. ಇಲ್ಲಿ ಒಂದು ಈ ಸಂಸ್ಕರಣಾ ಘಟಕ ಇರೋದ್ರಿಂದ ರೈತರಿಗೆ ಸಾಕಷ್ಟು ಅನುಕೂಲ ಆಗಿ ಒಂದು ಹೆಚ್ಚು ಲಾಭ ಪಡೀಲಿಕ್ಕೆ, ಈಗ ಮಧ್ಯವರ್ತಿಗಳ ಆವಳಿಂದ ಒಂದು ತಾವೇ ಸ್ವತಃ ಕಷ್ಟಪಟ್ಟು ಬೆಳೆದಿರ್ತಾರೆ, ಅವರೇ ಒಂದು ಅದರ ಫಲನ ಅನುಭವಿಸ್ಲಿಕ್ಕೆ ಅನುಕೂಲ ಆಗಿದೆ ಅನ್ಸುತ್ತೆ. ಹೌದು ಸರ್, ಈಗ ಸಾಕಷ್ಟು ಜನ ನಾವು ಯೂನಿಟ್ ಮಾಡಾದ್ಮೇಲೆ ನಾನ್ ಕೇಣಿ ಮಾಡೋದಕ್ಕಿಂತ ಸಾಕಷ್ಟು ಜನ ರೈತರದೇ ಜಾಸ್ತಿ ನಾನು ಹಾಕೊಡೋದು ಸರ್. ಇಲ್ಲಿ ಏನಂತಂದ್ರೆ ನಂದು ಇಂಟೆನ್ಷನ್ ಇದ್ದಿದ್ದೇನೆ, ಈ ಭಾಗದಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ರೈತರಿಗೆ ಒಂದು ಅನುಕೂಲ ಆಗ್ಲಿ, ಯಾರಿಗೋ ಕೇಳಿ ಕೊಟ್ಬಿಟ್ಟು ಯಾರಿಗೋ ಇದನ್ನ ಮಾಡೋದಕ್ಕಿಂತ ಅವ್ರಿಗೆ ಒಂದು ಅನುಕೂಲ ಆಗ್ಲಿ ಅನ್ನೋ ಒಂದು ಉದ್ದೇಶ. ನೆಕ್ಸ್ಟ್ ನಮ್ದು ಇನ್ನೂ ಒಂದು ಇಂಟೆನ್ಷನ್ ಇಟ್ಕೊಂಡಿದ್ದೀನಿ ಸರ್. ಒಬ್ಬ ರೈತರು ಅಡಿಕೆ ತಗೊಂಬಂದ್ರು ಅಂದ್ರೆ ಅದನ್ನ ಸುಲಿಸಿ ಬೇಯಿಸಿ ಲಿಮಿಟೆಡ್ ಹಾಗೆ ಅದನ್ನ ಡ್ರೈ ಮಾಡಿ ಕೊಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡಿದ್ದೀನಿ. ಅವಾಗ ಇನ್ನೂ ಅನುಕೂಲ ಆಗುತ್ತೆ ಸರ್ ಅವ್ರಿಗೆ. ಅವಾಗ ಈಗ 1 ಎಕರೆ 2 ಎಕರೆ 5 ಎಕರೆ ಇರ್ತಕ್ಕಂಥವ್ರು ಕೇಣಿ ಕೊಡೋದ್ ಬದ್ಲಿ ಅವರೇ ತಗೊಂಬಂದು ಕೇಳಿಸ್ಕೊಂಡು ಆಮೇಲೆ ಇನ್ನೂ ಒಂದು ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಜನ ಅಡಿಕೆ ಕೆಡಿಸ್ಲಿಕ್ಕೆ ಲೇಬರ್ಸ್ದು ಭಾರಿ ಸಮಸ್ಯೆ ಅನಿಸ್ತಿದೆ. ಅದನ್ನು ನಾವೇನೆ ಅರೇಂಜ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡಿದ್ದೀನಿ ಸರ್. ನೋಡ್ಬೇಕು ಮುಂದಿನ ದಿನದಲ್ಲಿ ಪ್ಲಾನ್ ಯಾವ ರೀತಿ ಬರುತ್ತೆ ಅನ್ನೋದು ನೋಡ್ಕೊಂಡು ಪ್ಲಾನ್ ಮಾಡಬೇಕು ಅಂತ ಹೇಳಿ. ಈಗೆಲ್ಲ ಅಡಿಕೆಗೆ ಸಾಕಷ್ಟು ಬೆಲೆ ಇದೆ ಅಂತಂದ್ಬಿಟ್ಟು ಅಡಿಕೆ ಬೆಳೆಯ ಪ್ರದೇಶ ತುಂಬಾ ಜಾಸ್ತಿ ಆಗ್ತಾ ಇದೆ, ಇದ್ರ ಬಗ್ಗೆ ನೀವು ಏನ್ ಅನ್ಸುತ್ತೆ? ಸರ್, ಈ ಮಟ್ಟಕ್ಕೆ ನನಗೆ ಅನ್ಸೋದು ಈಗ ನಾವು ಮಲ್ನಾಡು ಸೈಡು ಅಡಿಕೆ ಬೆಳೀತಕ್ಕಂತ ಏರಿಯಾ ಅಂತ ಹೇಳಿ ಕನ್ಸಿಡರೇಷನ್ ಆಗಿತ್ತು. ಈಗ ನಮ್ಮ ಭಾಗದಲ್ಲಿ ಅಷ್ಟು ಅಡಿಕೆ ಏನು ಇರುತ್ತಿರಲಿಲ್ಲ. ಇತ್ತೀಚೆಗೆ ನಮ್ಮ ಭಾಗದಲ್ಲಿ ಅಡಿಕೆ ಜಾಸ್ತಿ ಆಯಿತು. ಮಲೆನಾಡಲ್ಲಿ ಸಾಕಷ್ಟು ಕೊಳೆ ರೋಗ, ಬೇರು ಕೊಳೆ ರೋಗ, ಆಮೇಲೆ ಅಣಬೆ ರೋಗ, ಸಾಕಷ್ಟು ರೋಗಗಳು ಇತ್ತಾಗಿ ಸಾಕಷ್ಟು ಪ್ಲಾಂಟೇಷನ್ ಹಾಳಾಗ್ತಾ ಇದೆ. ಒಂದು ಅರೆ ಮಲೆನಾಡು ಅಂತ ಹೇಳ್ತಾರೆ ನಮ್ಮ ಚನ್ನಗಿರಿ ಭಾಗನ. ಸಾಕಷ್ಟು ನೀರಿನ ಲಭ್ಯತೆಯನ್ನ ಅನುಸರಿಸ್ಕೊಂಡು ನಾನು 1,000 ಅಡಿ 2,000 ಅಡಿ ವರೆಗೂ ಬೋರ್ ಹೊಡಿಸಿ ನಾನು ಅಡಿಕೆನೆ ಕಟ್ತೀನಿ ಅಂತ ಹೇಳೋದು ಉಚಿತನ ಅಂತ ಹೇಳಿ ಅನಿಸುತ್ತೆ ಸರ್. ಈಗ ನಾನು ಕೆಲವೊಂದು ಜಗಳೂರು ಭಾಗ ಅಲ್ಲೆಲ್ಲ ಹೋಗಿದ್ದೀನಿ, ನೀರೇ ಬರಲ್ಲ ಅಲ್ಲಿ. ಏನೋ 2 ಇಂಚು 3 ಇಂಚು ನೀರು ಬಿದ್ದಿರುತ್ತೆ, ಅದರಲ್ಲೇ ಅಡಿಕೆ ಕಟ್ಟಿರ್ತಾರೆ. 1 ವರ್ಷ 2 ವರ್ಷ ಬರಗಾಲ ಬಂತು ಅಂತಂತಂದ್ರೆ ಮತ್ತೆ ಅವನು ವಿಷ ಕುಡಿಯುವಂತ ಪರಿಸ್ಥಿತಿ ಬರುತ್ತೆ. ದಯವಿಟ್ಟು ಆ ರೀತಿಯಾಗಿ ಮಾಡಿದರೆ ಅವರು ಇವತ್ತು ಸಾಕಷ್ಟು ಹಣ್ಣಿನ ಗಿಡಗಳು ಬಂದಿದ್ದಾವೆ. ನಾನು ಕೆಳಕಡೆ ಅರಪನಹಳ್ಳಿ ಆ ಭಾಗದಲ್ಲಿ ಪ್ಯಾರ್ಲೆ ಬೆಳೆದ್ಬಿಟ್ಟು 100,000 ರೂಪಾಯಿ ದುಡ್ಡು ಮಾಡಿದ್ದಾರೆ. ಅದಕ್ಕೆ ಲಿಮಿಟೇಷನ್, ನೀರು ಕೊಟ್ಟರೆ ಸಾಕು. ಅಂಜೂರ ಬೆಳೆದ್ಬಿಟ್ಟು 100,000 ರೂಪಾಯಿ ದುಡ್ಡು ಮಾಡಿದ್ದಾರೆ. ಆ ತರ ಅಂಜೂರ ಬೆಳೆದು ಖರ್ಜೂರನು ಬೆಳಿಬಹುದು ನಮ್ಮ ಏರಿಯಾದಲ್ಲಿ. ಡ್ರೈ ಲ್ಯಾಂಡ್ ಅಲ್ಲಿ ಖರ್ಜೂರ ತುಂಬಾ ಚೆನ್ನಾಗಿ ಬರುತ್ತೆ. ಕ್ಯಾಶ್ಯೂ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಡ್ರೈ ಏರಿಯಾದಲ್ಲಿ ಕ್ಯಾಶ್ಯೂ ಬೆಳಿಬಹುದು, ಮಾವು ಬೆಳಿಬಹುದು, ಹುಣಸೆ ಬೆಳಿಬಹುದು, ನನ್ನ ಅಳಿಯ ಇಲ್ಲಿ ಆಲ್ವರ್ತಿ ಅಂತ ಹೇಳ್ಬಿಟ್ಟು, ಅವ್ರ ತಂದೆ ಇಂಜಿನಿಯರು, ಸಾಕಷ್ಟು ದುಡ್ಡು ಇತ್ತು, ಆದ್ರೂ ಅವರು ಬೋರ್ ಹೊಡಿಸ್ದೆ ಏನ್ ಮಾಡದೆ ಹುಣಸೆ ಕಟ್ಟಿದ್ರು. ಹೋದ ಸೀಸನ್ ಅಲ್ಲಿ 5 ಲಕ್ಷ ರೂಪಾಯಿ ಕೇಣಿ ಕೊಟ್ಟಿದ್ದಂತೆ ಹುಣಸೆ ಮರ. ಅದಕ್ಕೆ 0 ಮೇಂಟೆನೆನ್ಸ್. ಯಾವುದೇ ರೀತಿಯಾಗಿ ನಾವು ಫಸ್ಟ್ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಬಂಡವಾಳ ಹಾಕಿರ್ತೀವಿ ಸಸಿ ತಗೊಳಕ್ಕೆ ಅನ್ನೋದ್ ಬಿಟ್ರೆ, ಆಮೇಲೆ 1 ಬೇಸಿಗೆ ನೀರು ಕೊಟ್ರೆ ಸಾಕು ಅದಕ್ಕೆ. ಮತ್ತೆ ಅದಕ್ಕೆ ಯಾವುದೇ ರೀತಿ ಅದು ನೀರು ಕೊಡಬೇಕು ಅನ್ಸಂತಿಲ್ಲ, ಭೂತಾಯಿ ಗರ್ಭನ ಬಗಿಬೇಕು ಅನ್ನಂಗೂ ಇಲ್ಲ. ಬೋರ್ ಹೊಡಿಸ್ಬಿಟ್ಟು ಆ ತರ ಮಾಡ್ಕೊಂಡು ಆ ತರ ಬೆಳೆಗಳಿಗೆ ಹೋಗೋದು ಉತ್ತಮ ಸರ್. ಮುಂದೆ ಇನ್ನ ಏನೇನು ಬೆಳೆಗಳು ಬೆಳಿಬೇಕನ್ನೋ ಉದ್ದೇಶ, ಇನ್ನ ಯಾವ ತರ ಒಂದು ಉಪಕಸಬುಗಳನ್ನ ಆರಂಭಿಸಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದೀರ? ಸರ್, ನಂದು ಒಂದು ಸಣ್ಣದೊಂದು ಕೃಷಿ ಹೊಂಡ ಇದೆ. ಮೀನು ಕೃಷಿಯನ್ನು ಮಾಡ್ತಾ ಇದ್ದೆ ನಾನು. ಇಲ್ಲಿಗೆ ಬಂದ್ಮೇಲೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ಆಕ್ವಾಪೋನಿಕ್ ಸಿಸ್ಟಮ್ ಅಲ್ಲಿ ನಾನು ಅದೇ ಕೃಷಿ ಹೊಂಡದಲ್ಲಿ ಮೀನು ಮತ್ತೆ ಭತ್ತವನ್ನ ಬೆಳಿಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡಿದ್ದೀನಿ ಸರ್. ಅದು ಯಾವತ್ತು ಕೈಗೊಡುತ್ತೆ ನೋಡ್ಬೇಕು. ನಮ್ದು ಹೆಂಗೆ ಅಂತಂದ್ರೆ ನಿರಂತರ ಒಂದಿಲ್ಲೊಂದು ಪ್ರಯೋಗಗಳನ್ನ ಮಾಡ್ತಾನೆ ಬಂದಿದ್ದೀನಿ. ಇಸ್ರೇಲ್ ಟೆಕ್ನಾಲಜಿಯಿಂದ ಶುಗರ್ ಕೇನ್ ಬೆಳೆದೆ ನಾನು, ಆಮೇಲೆ ಈ ಭಾಗದಲ್ಲಿ ತೈವಾನ್ ರೆಡ್ ಲೇಡಿ ಪಪ್ಪಾಯಿ ಬೆಳೆದೆ. ಒಂದಲ್ಲ ಒಂದು ರೀತಿಯಾಗಿ ಹೆಸರು ಮಾಡ್ತಾ ಬಂದೆ. ನನಗೊಂದು ಖುಷಿ ಏನು ಅಂತಂತಂದ್ರೆ, ನಾನು ಈ ಒಂದು ಅಗ್ರಿಕಲ್ಚರ್ ಒಂದು ಇದಕ್ಕೆ ಸಿಸ್ಟಮ್ ಬಂದಿನಿಂದ ನನಗೊಂದು ಕೃಷಿ ಪಂಡಿತ ಅವಾರ್ಡ್ ಆಯ್ತು, ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಆಯ್ತು, ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ನನಗೆ ಸನ್ಮಾನ ಆಯ್ತು, ಆಮೇಲೆ ಒಂದು ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ ವಿಜಯ ಕರ್ನಾಟಕ ಪತ್ರಿಕೆಯವರಿಂದ ಬಂತು. ಕೆಲವು ಕಡೆ ನಾನು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಸಂಪನ್ಮೂಲ ವ್ಯಕ್ತಿಯಾಗೂ ಹೋಗ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ನನಗೆ ಇದು ಖುಷಿ ಕೊಟ್ಟಿದೆ ಸರ್. ಈ ತರ ಎಲ್ಲ ಪ್ರಶಸ್ತಿ ಬಂದಾಗ ಏನ್ ಅನ್ನಿಸ್ತು ನಿಮಗೆ? ತುಂಬಾ ಖುಷಿನೇ ಅನಿಸ್ತದೆ ಸರ್. ರೈತರಿಗೂ ಪ್ರಶಸ್ತಿ ಕೊಡೋರಿದ್ದಾರೆ ಅಂತಂತ ಹೇಳಿ ಅವಾಗೇನೆ ಗೊತ್ತಾಗಿದ್ದು ಸರ್. ಅಲ್ಲಿವರೆಗೂ ಗೊತ್ತೇ ಇರಲಿಲ್ಲ ನನಗೆ, ಯಾಕೆಂತಂದ್ರೆ ನನಗೆ ಮೂಲತಃ ರೈತರಂತೂ ಅಲ್ವಲ್ಲ. ಹಂಗಾಗಿ ನಮ್ಮ ಅಜ್ಜ ಅವರೆಲ್ಲ ರೈತರನ್ನೇ, ನಮ್ಮ ತಂದೆ ಮಾಸ್ಟರ್, ನಾವು ಓದ್ಕಂತ ಬಂದಿದ್ದವನು. ಇದನ್ನ ನನಗೆ ಅದು ಗೊತ್ತಿರಲಿಲ್ಲ. ನಿಜವಾಗ ಅವತ್ತು ನನ್ನ ಖುಷಿಗೆ ಮಿತಿನೇ ಇಲ್ಲ ಸರ್. ಇಷ್ಟೊಂದು ಆಸಕ್ತಿಯಿಂದ ಸಂತೋಷ ಖುಷಿ ಖುಷಿಯೇ ಕೃಷಿ ಮಾಡ್ತಾರೆ. ಈಗ ನೋಡಿದ್ರೆಲ್ಲ ಏನು ಈ ಕೃಷಿ ಅಂತ ಲಾಭದಾಯಕ ಅಲ್ಲ, ಕೃಷಿಯಿಂದ ಏನು ಆದಾಯ ಬರ್ತಾ ಇಲ್ಲ, ನಾವು ಬೆಳೆದಂತ ಬೆಳೆಗೆ ಸೂಕ್ತ ಬೆಲೆ ಸಿಗ್ತಾ ಇಲ್ಲ ಅಂತ ಅಂದು ಕೃಷಿಯಿಂದ ಹಿಂದೆ ಸರಿತಾರೆ. ಬೆಂಗಳೂರು ಮೈಸೂರು ಎಲ್ಲ ಬೇರೆ ಬೇರೆ ಫ್ಯಾಕ್ಟ್ರಿ ಕಂಪ್ನಿ ಅಂತೆಲ್ಲ ಹೋಗ್ತಾರೆ. ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ? ಸರ್, ಅವ್ರಿಗೆಲ್ಲ ನನ್ಗನ್ಸ್ದಂಗೆ ಕೊರೋನಾ ಎಲ್ಲ ಚೆನ್ನಾಗಿ ಪಾಠ ಕಲಿಸ್ಬಿಟ್ಟಿದೆ ಸರ್. ಮತ್ತೆ ಮರಳಿ ಹಳ್ಳಿಗೆ ಅಂತಂತ ಹೇಳಿ ಎಲ್ಲರೂ ಹಳ್ಳಿಗೆ ಬಂದಿದ್ದಾರೆ. ಸಾಕಷ್ಟು ಜನ ಈಗ ITBTL ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರೆಲ್ಲ ಕೃಷಿಗೆ ಬಂದಿದ್ದಾರೆ, ಹೈಟೆಕ್ ಕೃಷಿ ಮಾಡಕ್ ಹೊರಟಿದ್ದಾರೆ. ಅವ್ರನ್ನೆಲ್ಲ ನೋಡಿದರೆ ಮತ್ತೆ ಅವರು ಮರಳಿ ಕೃಷಿಗೆ ಬಂದೇ ಬರ್ತಾರೆ ಅನ್ನೋದು ಒಂದಿದೆ. ಆಮೇಲೆ ಕೃಷಿಗೆ ಬಂದ ತಕ್ಷಣನೇ ಎಲ್ಲದೂ ಸಾರ್ಥಕ ಅಂತಂತ ಹೇಳಿ ಅನ್ಕೊಳೋದಲ್ಲ ಸರ್. ಮೌಲ್ಯವರ್ಧನೆ ಮುಖ್ಯವಾಗಿದೆ ಸರ್. ಅದರ ಮೌಲ್ಯವರ್ಧನೆ ಮಾಡಿದಾಗ ಮಾತ್ರ ನಮ್ಮ ಕೃಷಿ ಬದುಕು ಸಾರ್ಥಕ ಅನ್ಸುತ್ತೆ ಸರ್. ಪ್ರತಿಯೊಂದು ಯಾವುದನ್ನೇ ಆಗಲಿ ಗ್ರೇಡ್ ಮಾಡೋಣ, ಮೌಲ್ಯವರ್ಧನೆ ಮಾಡೋಣ, ನಾವು ಸ್ವತಃ ಮಾರಾಟ ಮಾಡೋಣ, ಆವಾಗ ಹೆಚ್ಚಿನ ಲಾಭದಾಯಕ ಅಂತಂತೇಳಿ, ಕೃಷಿನೂ ಲಾಭದಾಯಕ ಅಂತಂತೇಳಿ ಅವಾಗ ಅನ್ಸುತ್ತೆ ಸರ್. ಯಾಕಪ್ಪಂದ್ರೆ ಈಗ ಅಡಿಕೆ ತಗೊಂಡ್ಬರ್ತಾರೆ, ಕ್ವಿಂಟಲ್ ಗಟ್ಟೆ ಹಸಿ ಅಡಿಕೆನೆ ಮಾರಾಟ ಮಾಡ್ತಾರೆ. ಅದೇ ನೀವು ಹೇಳ್ದಂಗೆ ಈ ಮೌಲ್ಯವರ್ಧನೆ ಮಾಡಿ ನಿಮ್ಮ ಹತ್ರ ಸಂಸ್ಕರಣೆ ಮಾಡಿ ಮಾರಾಟ ಮಾಡಿದಾಗ ಪೂರ್ತಿ ಲಾಭ ರೈತರಿಗೆ ಸಿಗುತ್ತೆ. ಇಷ್ಟೊಂದು ವರ್ಷ ಕಷ್ಟಪಟ್ಟು ಹಗಲು ರಾತ್ರಿಯಿಂದ ನಿದ್ದೆ ಕಟ್ ಮಾಡಿರ್ತಾರೆ, ಆ ಪೂರ್ತಿ ಲಾಭನ ರೈತರ ಪಡ್ಕೊಂಡ್ರೆ ಅನುಕೂಲ ಅನುಕೂಲ ಸರ್. ಯಾಕೆ ಅಂತಂದ್ರೆ ಮೌಲ್ಯವರ್ಧನೆ ಮಾಡಿದಾಗ ಅವೆಲ್ಲ ಬರುತ್ತೆ. ಅವಾಗ ನಾನು ಓಹೋ ನನ್ನ ಅಡಿಕೆಯಿಂದ ನಂದು ಒಂದು ಎಕರೆ ಅಡಿಕೆಯಲ್ಲಿ 1,00,000 ರೂಪಾಯಿ ಆಯ್ತು ಅಂತ ಖುಷಿ ಇರುತ್ತೆ. ಯಾರ್ದೋ ಬಾಯಲ್ಲಿ ತಗೊಂಡೋಗಿ ಹಾಕೋದ್ಕಿಂತ ನಾವು ಪ್ರತಿಯೊಂದು ವಸ್ತುನ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡೋದ್ರಿಂದ ತನಗೂ ಲಾಭ ಸಿಗುತ್ತೆ, ಅವಾಗ ಇನ್ನೊಬ್ಬರಿಗೆ ಮಾದರಿಯಾಗಿಯೂ ಇರಬಹುದು ಅಂತ ಹೇಳಿ. ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನಿಮ್ಗೆ ತಂದು ಕೊಟ್ಟಾಯ್ತಾ? ತುಂಬಾ ಸಂತೋಷ ಅನ್ಸುತ್ತೆ ಸರ್, ತುಂಬಾ ಖುಷಿ ಅನ್ಸುತ್ತೆ. ನನ್ನ ಮಗನಿಗೆ ನಾನು ಅದನ್ನೇ ಹೇಳುದು, ನೀನೊಂದು BSc ಅಗ್ರಿ ಮಾಡ್ಬಿಡಪ್ಪ ಸಾಕು, ಕೃಷಿಗೆ ಬಂದ್ಬಿಡು ಅಂತಂತ ಹೇಳಿ. ಬೇರೆ ಏನ್ ನೌಕರಿ ಯಾವ್ದು ಬೇಡ, ಕೃಷಿಗೆ ಬಂದ್ಬಿಡು ಅಂತಂತ ಹೇಳಿ. ಯಾಕೆಂತಂತಂದ್ರೆ ಈ ಒಂದು ಸಾರ್ಥಕತೆ ಇರುತ್ತೆ ಸರ್, ಖುಷಿ ಅನ್ನೋದಿರುತ್ತೆ. ನನ್ನ ತೋಟದಲ್ಲಿ ನಾನು ತಿರ್ಗಾಡ್ಕೊಂಡು ನನ್ನ ಪ್ರತಿಯೊಂದು ಗಿಡ ಮರಗಳನ್ನೆಲ್ಲ ನಾವು ಮಾತಾಡ್ಸ್ಕೊಂಡು ನಮ್ಮ ಜೊತೆ ಮಾತಾಡ್ತಾ ಹೋಗು, ಅವಾಗ ಒಂದು ಒಳ್ಳೆ ಗಾಳಿ, ಒಂದು ಒಳ್ಳೆ ಪರಿಸರ. ಇವತ್ತು ನನ್ನ ಸಾಕಷ್ಟು ಜನ ನನ್ನ ರಿಲೇಟಿವ್ಸ್ ಎಲ್ಲ ಸಿಟಿಯಲ್ಲಿದ್ದಾರೆ, ದಾವಣಗೆರೆಯಲ್ಲಿದ್ದಾರೆ. ವೆಕೇಷನ್ ಬಂತು ಅಂತಂತಂದ್ರೆ ಪಿಕ್ನಿಕ್ ಅನ್ನಂಗೆ ನಮ್ಮ ತೋಟಕ್ಕೆ ಬರ್ತಾರೆ, ಬಂದ್ಬಿಟ್ಟು ಒಂದು ದಿನ ಎರಡು ದಿನ ಇಲ್ಲೇ ಸ್ಪೆಂಡ್ ಮಾಡಿ ಹೋಗ್ತಾರೆ. ನಮಗೆ ಪ್ರತಿನಿತ್ಯ ಸಿಗುತ್ತೆ ಅವರಿಗೆ, ವರ್ಷದಲ್ಲಿ ಒಂದ್ ದಿನ ಎರಡು ದಿನ ಒಳ್ಳೆ ಗಾಳಿ ಬೆಳಕು ಸಿಗೋದು, ಅದು ಒಂದು ವಿಪರ್ಯಾಸ ಅನ್ಬೇಕಾಗುತ್ತೆ. ಇಲ್ಲಿ ಎಲ್ಲಾ ರೀತಿಯಾದ ನಮ್ಗೆ ಖುಷಿ ಇದೆ ಸರ್. ಸರ್, ಈ ಕಾರ್ಯಕ್ರಮ ಕೇಳಂತ ರೈತ ಮಾಧವರು ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು ಸರ್? ಸರ್, ಆಲ್ವೇಸ್ ವೆಲ್ಕಮ್ ಸರ್. ಯಾವತ್ತು ಬಂದ್ರು ನಮ್ದು ರೈತರ ಮನೆ ಬಾಗಿಲು ತೆರೆದಿರುತ್ತೆ ಸರ್. ಯಾಕೆಂತಂದ್ರೆ ಒಂದು ಮಾಹಿತಿ ಹಂಚ್ಕೊಳೋದು ಖುಷಿನೇ ಸರ್. ಆಮೇಲೆ ಕೊನೆಗೆ ಅವರಿಗೆ ಬರಕ್ ಆಗ್ಲಿಲ್ಲ ಅಂತಂತಂದ್ರೆ ಫೋನ್ ಮುಖಾಂತರನಾದ್ರೂ ಸಂಪರ್ಕ ಮಾಡಬಹುದು ಸರ್. ಸಾಕಷ್ಟು ಜನ ಈಗ ಆಲ್ರೆಡಿ ನಮ್ಮ ಅಗ್ರಿ ಯೂನಿವರ್ಸಿಟಿ ಕಾಲೇಜ್ ಸ್ಟೂಡೆಂಟ್ಸ್ ಆಗ್ಲಿ, ಇಲ್ಲಿ ರಿಸರ್ಚ್ ಸ್ಟೂಡೆಂಟ್ಸ್ ಆಗ್ಲಿ ಬರ್ತಾರೆ. ಬಂದ್ಬಿಟ್ಟು ಇಲ್ಲಿ ಈಗ ದೇಶೀಯ ಸಂಸ್ಥೆ ಸ್ಟೂಡೆಂಟ್ಸ್ಗಳಿಗೆಲ್ಲ ಒಂದೊಂದು ಗಂಟೆ ಪಾಠ ಮಾಡಿದ್ವಿ ನಾವು. ನಮಗೂ ಒಂದು ಖುಷಿ ಅವ್ರು ಬಂದ್ರೆ, ಅವರು ನಾಲ್ಕು ವಿಚಾರ ತಿಳ್ಕೊಂಡಂಗೆ ಆಗುತ್ತೆ. ನಾಲ್ಕಾರಿಂದ ವಿಚಾರ ತಿಳ್ಕೊಂಡ್ರೆ ಅವರು ಸಹ ಒಂದು ಈ ಒಂದು ನಿಟ್ಟಿನಲ್ಲಿ ಮುಂದುವರಿಲಿ ಅನ್ನೋದು ನಮ್ದು ಆಸೆ ಸರ್. ಯಾವತ್ತೇ ಬರಲಿ ನಾನು ಅವರಿಗೆ, ನಾನು ಯಾವಾಗಾದ್ರೂ ಫೋನ್ ಮಾಡಲಿ, ಫೋನಲ್ಲೇ ನಾನು ಒಂದು ಸ್ವಲ್ಪ ಏನಾದ್ರೂ ಬಿಜಿ ಇದ್ದೆ ಅಂತಂತಂದ್ರೆ ರಿಟರ್ನ್ ಫೋನ್ ಮಾಡಿ ಆದ್ರೂ ನಾನು ಅವ್ರಿಗೆ ಮಾಹಿತಿ ಕೊಡ್ತೀನಿ ಸರ್. ನಿಮ್ಮ ಫೋನ್ ನಂಬರ್ ಹೇಳಿ ಸರ್. 9972860090. ರೈತ ಬಂಧವರೇ, ಇದು ಚನ್ನಗಿರಿ ತಾಲೂಕು ಕಾರಿಗನೂರಿನ ಪ್ರಗತಿಪರ ಕೃಷಿಕ KM ರಮೇಶ್ ಅವರ ಮೊಬೈಲ್ ಸಂಖ್ಯೆ 9972268630090. ಬಹಳ ಸಂತೋಷ ರಮೇಶ್ ಅವರೇ, ಇದುವರೆಗೂ ನಿಮ್ಮ ಈ ಸಮಗ್ರ ಕೃಷಿ ಬದುಕಿನ ಅನುಭವಗಳು ಹಾಗೂ ಈ ಅಡಿಕೆ ಸಂಸ್ಕರಣಾ ಘಟಕದ ಬಗ್ಗೆ ನಮ್ಮ ರೈತ ಬಂಧುಗಳಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಇನ್ನು ಮುಂದೆ ಈ ಕೃಷಿಯಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿ ಅಂತ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಕೃಷಿ ಹಾಗೂ ಅಡಿಕೆ ಸಂಸ್ಕರಣಾ ಘಟಕದ ಅನುಭವಗಳ ಕುರಿತು ಚನ್ನಗಿರಿ ತಾಲೂಕು ಕಾರಿಗನೂರಿನ ಪ್ರಗತಿಪರ ಕೃಷಿಕ KM ರಮೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಈಗ ಕೇಳಿ ಒಂದು ಜನಪದ ಗೀತೆ. ಬಾಳಲೆ ಯವ್ವಾನ ಹೆಂಗೆ ಬಾಳಲೆ ಅರ್ಥ ಗಂಡನ ಕೂಡ ಸಂಸಾರ ಮಾಡ್ಕೊಂತ ಯಕ್ಕಾನ ಹೆಂಗೆ ಬಾಳಲೆ ಯಕ್ಕಾನ ಹೆಂಗೆ ಬಾಳಲೆ ಹೆಂಗೆ ಬಾಳಲೆ ಯವ್ವಾನ ಹೆಂಗೆ ಬಾಳಲೆ